6,300 ಜನ ರೂರಲ್ ಏರಿಯಾದಲ್ಲಿ ಮತ್ತು ಅರ್ಬನ್ ಏರಿಯಾದಲ್ಲಿ 29,000 ಒಂದರ ಹಾಗೆ ಅಂಚೆ ಕಚೇರಿಗಳಿದೆ. ಮತ್ತು ನಮ್ಮ ಆ್ಯನುವಲ್ ರಿಪೋರ್ಟ್ ಪ್ರಕಾರ ಒಂದು ಅಂಚೆ ಕಚೇರಿ ಒಂದು 20.98 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಅಂಚೆ ಕಚೇರಿ ಇದೆ. ಸೊ ಅದರಿಂದಾಗಿ ಈ ಕೇಂದ್ರ ಸರ್ಕಾರದ ಆರ್ಥಿಕ ಒಳಗೊಳ್ಳುವಿಕೆ ಅಂತ ಏನು ಹೇಳ್ತಾರೆ, ಫೈನಾನ್ಷಿಯಲ್ ಇನ್ಕ್ಲೂಷನ್, ಇದು ನಮ್ಮ ಕೇಂದ್ರ ಸರ್ಕಾರದ ಪ್ರಿಯಾರಿಟಿ ಆಗಿದೆ, ಒಂದು ಆದ್ಯತೆ ಆಗಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕಿಂಗ್ ಸೌಲಭ್ಯ ಕೊಡಬೇಕು, ಪ್ರತಿಯೊಬ್ಬರಿಗೂ ಸರ್ಕಾರದ ಸಾಮಾಜಿಕ ಸುರಕ್ಷತಾ ಯೋಜನೆಗಳು ತಲುಪಬೇಕು ಅಂತ ಕೇಂದ್ರ ಸರ್ಕಾರ ಯೋಚಿಸುವಾಗ ಅದರ ರಾಡರಿಗೆ, ಅದರ ಕಲ್ಪನೆಗೆ ಬರೋದು ಫಸ್ಟ್ ಅಂಚೆ ಕಚೇರಿ. ಅದರಿಂದಾಗಿ ಈ ವರ್ಷ ಬಜೆಟಲ್ಲಿ ಅಂಚೆ ಕಚೇರಿಗೆ ಒಂದು ವಿಶೇಷವಾದ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಕಚೇರಿ ಎರಡು ಪ್ಯಾರಾದಲ್ಲಿ ಬಜೆಟ್ನಲ್ಲಿ ಉಲ್ಲೇಖಗಳಿವೆ. ಒಂದು ಪ್ಯಾರಾ 60 ಕೋರ್ ಬ್ಯಾಂಕಿಂಗನ್ನು ಅಂಚೆ ಕಚೇರಿಯಲ್ಲಿ ಅನುಷ್ಠಾನಗೊಳಿಸುವ ಬಗ್ಗೆ ಪ್ರಮುಖವಾಗಿ ಉಲ್ಲೇಖಿಸಲಾಗಿದೆ. 2022 100% ಆಫ್ 1.5 lakh ಪೋಸ್ಟ್ ಆಫೀಸ್, ಅಂದರೆ ಎಲ್ಲ ಪೋಸ್ಟ್ ಆಫೀಸ್ಗಳನ್ನು ಕೋರ್ ಬ್ಯಾಂಕಿಂಗ್ ನೆಟ್ವರ್ಕ್ ಅಡಿಗೆ ತರುವುದು, ಅದರ ಮೂಲಕ ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಮತ್ತು ATM ಸೌಲಭ್ಯಗಳನ್ನು ಅಷ್ಟೂ 1.5 lakh ಪೋಸ್ಟ್ ಆಫೀಸ್ಗಳಿಗೆ ತಲುಪಿಸುವುದು, ಹಾಗೂ ಪೋಸ್ಟ್ ಆಫೀಸ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯನ್ನು ಸುಲಭಗೊಳಿಸುವುದು. ಅಂದರೆ ಈಗ ಈ ವರ್ಷ ಆ್ಯಸ್ ಆಫ್ ನೌ ಕೂಡ ಒಂದು ನೇರವಾಗಿ ಒಬ್ಬರಿಗೆ ಒಂದು ಪೋಸ್ಟ್ ಆಫೀಸ್ ಅಕೌಂಟಲ್ಲಿ ಒಂದು 10,000 ಇದ್ದರೆ ಅದನ್ನು ನೆಫ್ಟ್ ಮುಖಾಂತರ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನೇರವಾಗಿ ಆಗ್ತಾ ಇಲ್ಲ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಇನ್ನೊಂದು ಬ್ಯಾಂಕ್ ನಮ್ಮದೇ ಇಲಾಖೆಯ ಅಧೀನದ ಬ್ಯಾಂಕ್ ಇದೆ, ಆ ಅಕೌಂಟಿಗೆ ವರ್ಗಾವಣೆ ಮಾಡಿ ಅಲ್ಲಿಂದ ಮಾಡುವಂಥ ಒಂದು ಎಡಿಷನಲ್ ಸ್ಟೆಪ್ ಈಗ ಮಾಡಬೇಕು ಒಬ್ಬರು. ಈ ಕೋರ್ ಬ್ಯಾಂಕಿಂಗ್ ಏನು ಬಜೆಟಲ್ಲಿ ಉಲ್ಲೇಖ ಇದೆ ಅದು ಅನುಷ್ಠಾನಗೊಂಡ್ರೆ ನೀವೊಂದು ಕೆನರಾ ಬ್ಯಾಂಕಿಂದ SBIಗೆ ಏನು ಟ್ರಾನ್ಸ್ಫರ್ ಮಾಡ್ತೀರಿ ಅಥವಾ ಕರ್ನಾಟಕ ಬ್ಯಾಂಕಿಂದ SBIಗೆ ಟ್ರಾನ್ಸ್ಫರ್ ಮಾಡಿದ ಹಾಗೆಯೇ ಒಂದು ಅಂಚೆ ಇಲಾಖೆಯಿಂದ ಆಸ್ ಇಫ್ ಒಂದು ಬ್ಯಾಂಕ್ ಥರ ಪೋಸ್ಟ್ ಆಫೀಸಿಂದ SBIಗೆ, SBIಯಿಂದ ಪೋಸ್ಟ್ ಆಫೀಸಿಗೆ, ಕೆನರಾ ಬ್ಯಾಂಕಿಂದ ಪೋಸ್ಟ್ ಆಫೀಸಿಗೆ ನೇರವಾಗಿ ಹಣ ವರ್ಗಾವಣೆ ಸೌಲಭ್ಯ ಸಾಧ್ಯ ಆಗಲಿಕ್ಕಿದೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಪ್ರತಿಯೊಂದು ಅಂಚೆ ಇಲಾಖೆಯನ್ನು ಕೂಡ ಈ ಒಂದು ಕೋರ್ ಬ್ಯಾಂಕಿನ ವ್ಯವಸ್ಥೆಯ ಒಳಗಡೆ ಅಳವಡಿಸಲಾಗ್ತದೆ. ಖಂಡಿತ, ಅದೇ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಮತ್ತು ದೇಶದ ಬಹಳಷ್ಟು ಕಚೇರಿಗಳು ಕೋರ್ ಬ್ಯಾಂಕಿಂಗ್ ಸೌಲಭ್ಯ ಬಂದಿದೆ. ಅಂದರೆ ನಮ್ಮ ಈಗಿನ ಕೋರ್ ಬ್ಯಾಂಕಿಂಗ್ ಹೇಗಿದೆ ಅಂತ ಹೇಳಿದರೆ, ಅಂಚೆ ಇಲಾಖೆಯ ಒಳಗಿನ ನೆಟ್ವರ್ಕ್ಗೆ ಕೋರ್ ಬ್ಯಾಂಕಿಂಗ್ ಇದೆ, ಬೇರೆ ಬ್ಯಾಂಕ್ಗಳಿಗೆ ನೇರವಾಗಿ ಟ್ರಾನ್ಸ್ಫರ್ ಇಲ್ಲ. ಈಗಲೂ ಇದರ ಮಾಹಿತಿ ಕೊರತೆಯಿಂದಲೂ ಕೂಡ ಬಹಳಷ್ಟು ಜನ ತಮ್ಮ ಖಾತೆ ತೆರೆದ ಆಫೀಸಿಗೆ ದೂರ ಇದ್ರೂ ಹೋಗುವ ಸಂದರ್ಭ ನಾವು ಗಮನಿಸ್ತಾ ಇರ್ತೇವೆ. ಅದು ಕೂಡ ಕೋರ್ ಬ್ಯಾಂಕಿಂಗ್ ಈಗಲೇ ಇದೆ. ಅಂದ್ರೆ ಒಬ್ರು ಪೋಸ್ಟ್ ಆಫೀಸಿಗೆ ಫರಂಗಿಪೇಟೆ ಅಥವಾ ಮಂಗಳೂರು ಯಾವ್ದೋ ಒಂದು ಫರಂಗಿಪೇಟೆಯಲ್ಲಿ ಖಾತೆ ತೆರೆದ್ರು, ಅವರು ಉದಾಹರಣೆಗೆ ಅವರು ಒಂದು ಗ್ರಾಮೀಣ ಭಾಗದ ಮಹಿಳೆ, ಅವರಿಗೆ ಅವರು ವೃದ್ಧಾಪ್ಯ ವೇತನ ಅಥವಾ ವಿಧವಾ ವೇತನ ಪಡೆಯುತ್ತಿರುವಂತಹ ಒಂದು ಮಹಿಳೆ, ಅವರು ಈಗ ಅವರ ಮಗಳ ಮನೆಯಲ್ಲೂ ಬೇರೆ ಕೇರಳದಲ್ಲಿದೆ ಅಥವಾ ಬಾಂಬೆಯಲ್ಲಿದೆ ಅನ್ಕೊಳ್ಳಿ, ಅಲ್ಲಿ ಹೋಗಿದ್ರೆ ಈಗ ಮುಂಬೈಯ ಪೋಸ್ಟ್ ಆಫೀಸಿನಲ್ಲೇ ಅವರಿಗೆ ಬರುವಂತಹ ಪಿಂಚಣಿಯನ್ನು ಈಗ ತೆಗಿಬಹುದು. ಅಂದ್ರೆ ಆಂತರಿಕವಾಗಿ ಕೋರ್ ಬ್ಯಾಂಕಿಂಗ್ ಈಗಾಗಲೇ ಇದೆ, ಬೇರೆ ಬ್ಯಾಂಕ್ಗಳ ಜೊತೆ ಹಣ ವರ್ಗಾವಣೆಯ ಸೌಲಭ್ಯ ಬರಲಿಕ್ಕೆ ಬಜೆಟ್ ಅಲ್ಲಿ ಉಲ್ಲೇಖ ಇದೆ. ಇನ್ನೊಂದು ವಿಚಾರ ಆ ಪಾರ್ಸೆಲ್ಗೆ ಸಂಬಂಧಪಟ್ಟ ಹಾಗೆ, ಬಹುಶಃ ನಾವು ಬಸ್ಸುಗಳಲ್ಲಿ ಇಂಥ ಒಂದು ಪಾರ್ಸೆಲ್ ಅನ್ನು ಕಳಿಸುವಂತಹದ್ದು ಅಥವಾ ಖಾಸಗಿಯಾಗಿ ಕಳಿಸುವಂತಹದ್ದಿರಬಹುದು ಅಥವಾ ರೈಲ್ನ ಮೂಲಕ ಅಥವಾ ವಿಮಾನದ ಮೂಲಕವೂ ಕೂಡ ಪಾರ್ಸೆಲ್ ಅನ್ನು ಕಳಿಸುವಂತಹ ಒಂದು ವ್ಯವಸ್ಥೆ ಸದ್ಯಕ್ಕೆ ಇದೆ. ಈ ಅಂಚೆ ಇಲಾಖೆಯನ್ನು ಒಳಗೊಂಡು ಈ ಇಂಥ ಒಂದು ಪಾರ್ಸೆಲ್ ಕಳಿಸುವುದಕ್ಕೆ ಯಾವ ರೀತಿಯ ಒಂದು ಯೋಜನೆ ಬರಬಹುದು? ತುಂಬಾ ಒಳ್ಳೆ ಅಂಶವನ್ನ ಉಲ್ಲೇಖಿಸಿದ್ರಿ. ಬಜೆಟ್ ಅಲ್ಲಿ ಈ ಬ್ಯಾಂಕಿಂಗ್ ಅಲ್ಲದೆ ಇನ್ನೊಂದು ಉಲ್ಲೇಖ ಇರುವುದು ಈ ಪಾರ್ಸೆಲ್ಗಳ ಬಗ್ಗೆ. ನಿಮ್ಗೆ ಈಗಾಗಲೇ ಅಥವಾ ಕೇಳುಗರಿಗೆ ಗೊತ್ತಿರುವ ಹಾಗೆ ಈಗ ಇತ್ತೀಚೆಗೆ ಟ್ರೆಡಿಷನಲ್ ಪತ್ರ ವ್ಯವಹಾರಗಳು ಹೇಗೂ ಆಲ್ಮೋಸ್ಟ್ ಕಡಿಮೆ ಮತ್ತೆ ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಡಿಜಿಟಲ್ ಯುಗದಲ್ಲಿ ಖಾಸಗಿ ಕೊರಿಯರ್ಗಳು, ಸಂಸ್ಥೆಗಳು ಮತ್ತೆ ನಮ್ಮ ಅಂಚೆ ಇಲಾಖೆ ಕೂಡ ಈಗ ಪ್ರಿಯಾರಿಟಿ ಪಾರ್ಸೆಲ್ಗಳ ಎಡೆಗೆ ಇದೆ. ಪಾರ್ಸೆಲ್ಗಳಲ್ಲಿ ನೀವು ಸರಿಯಾಗಿ ಉಲ್ಲೇಖಿಸಿದಾಗೆ ರೈಲ್ವೆ ಮೂಲಕವೂ ಪಾರ್ಸೆಲ್ ಕಳಿಸ್ತಾ ಇದ್ದಾರೆ, ವಿಮಾನದ ಮೂಲಕ ಇದೆ, ಈವನ್ KSRTC ಕೂಡ ಕಳೆದ ವರ್ಷದಿಂದ ಒಂದು ಪಾರ್ಸೆಲ್ ವ್ಯವಸ್ಥೆ ಆರಂಭಿಸಿದೆ. ಸೊ ಮತ್ತೆ ಖಾಸಗಿಯವರು ಆಲ್ರೆಡಿ ಬಹಳಷ್ಟು ಏಜೆನ್ಸಿಗಳು ಪಾರ್ಸೆಲಲ್ಲಿ ವ್ಯವಹಾರ ನಡೀತಾ ಇದೆ. ಆದರೆ ಈಗ ಕೇಂದ್ರ ಸರ್ಕಾರದಲ್ಲಿ ಈ ವರ್ಷದ ಬಜೆಟಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದರೆ, ಕೇಂದ್ರ ಸರ್ಕಾರದ ಇಲಾಖೆ ಒಂದು ಮಹತ್ವದ ವಿಷಯವನ್ನು ಗಮನಿಸಿದೆ. ಏನು ಗಮನಿಸಿದೆ ಅಂತ ಹೇಳಿದ್ರೆ, ಈಗ ರೈಲ್ವೆಯಲ್ಲಿ ಪಾರ್ಸೆಲ್ ಕಳಿಸುವವರು ಆ ರೈಲ್ವೆ ಸ್ಟೇಷನ್ಗೆ ಹೋಗಿಯೇ ಬುಕ್ ಮಾಡಬೇಕು, ಅದನ್ನು ರಿಸೀವ್ ಮಾಡುವವರು ಕೂಡ ಆ ರಿಸೀವಿಂಗ್ ರೈಲ್ವೆ ಸ್ಟೇಷನ್ನಲ್ಲಿ ಹೋಗಿಯೇ ರಿಸೀವ್ ಮಾಡಬೇಕು. ಉದಾಹರಣೆಗೆ ಒಬ್ಬರು ನಮ್ಮ ದಕ್ಷಿಣ ಕನ್ನಡದ ಬೆಳ್ತಂಗಡಿ ಅಥವಾ ಕಾರ್ನರ್ ಗುಂಡಿ ಅಥವಾ ಶಿರಾಡಿ ಅಥವಾ ಈ ಕಡೆ ಸಂಪಾಜೆ ಅನ್ಕೊಳ್ಳಿ, ಸಂಪಾಜೆಯಲ್ಲಿ ಒಬ್ಬರಿಗೆ ಬಾಂಬೆಯಿಂದ ಅವರು ರೈಲ್ವೆಯಲ್ಲಿ ಪಾರ್ಸೆಲ್ ಕಳಿಸ್ಬೇಕು ಅನ್ಕೊಳ್ಳಿ, ಅವರು ಎಲ್ಲಿರೋ ಕಳಿಸ್ಬೋದು ಅಂದರೆ ಮಂಗಳೂರು ರೈಲ್ವೆ ಸ್ಟೇಷನ್ಗೆ ಮಾತ್ರ ಕಳಿಸ್ಬೋದು. ಅಲ್ಲಿಂದ ಕಲೆಕ್ಟ್ ಮಾಡಬೇಕಾದ್ರೆ ಸ್ವತಃ ಅವರೇ ಬರಬೇಕು ಅಥವಾ ಅವ್ರು ಇನ್ನೊಬ್ಬರು ಯಾರಿಗಾದರೂ ಹೇಳಬೇಕು, ಹೇಳಿದ ಮೇಲೆ ಇಲ್ಲಿಂದ ಅಲ್ಲಿಗೆ ಸಾಗಾಟ ಹೇಗೆ? ಸೊ ಇದೊಂದು ಸಮಸ್ಯೆಯನ್ನು ಕೇಂದ್ರ ಸರ್ಕಾರ ಮನಗಂಡು ಈ ರೈಲ್ವೆ ಪಾರ್ಸೆಲ್ ನ ಸಾಗಾಟ ಪೋಸ್ಟ್ ಆಫೀಸಿನ ಜೊತೆ ಒಂದು ಇಂಟಗ್ರೇಟ್ ಮಾಡಿ ಜನಕ್ಕೆ ಅವರ ನಿಯರೆಸ್ಟ್ ಮನೆಯಿಂದಲೇ ಬುಕ್ ಮಾಡುವ ಹಾಗೆ ಮತ್ತೆ ರಿಸೀವ್ ಮಾಡುವ ಹಾಗೆ ಈ ಇಂಟಗ್ರೇಷನ್ ಅಂತ ಹೇಳಿದ್ರು, ಅದೆರಡನ್ನ ಸಮನ್ವಯ ಮಾಡುವ ಪ್ರಕ್ರಿಯೆ ಮಾಡಲಾಗುವುದು ಅಂತ ಹೇಳಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದಕ್ಕೆ ಸಾಕಷ್ಟು ತಂತ್ರಜ್ಞಾನದ ಇಂಟಗ್ರೇಷನ್ ಡೆವಲಪ್ಮೆಂಟ್ ಎಲ್ಲ ಆಗ್ಲಿಕ್ಕೆ ಇದೆ. ಬಟ್ ಇದೊಂದು ನಾಗರಿಕರ ಪಾಯಿಂಟ್ ದೃಷ್ಟಿಯಿಂದ ಈ ವ್ಯವಸ್ಥೆ ಬಂದರೆ ಖಂಡಿತವಾಗಿ ಬಹಳಷ್ಟು ಪ್ರಯೋಜನ ಆಗಲಿ. ರೈಲ್ವೆಯ ಸ್ಟ್ರೆಂತ್, ಪೋಸ್ಟ್ ಆಫೀಸಿನ ಸ್ಟ್ರೆಂತ್ ಅಂದರೆ ಹಳ್ಳಿ ಹಳ್ಳಿಯಲ್ಲಿರೋ ನೆಟ್ವರ್ಕ್, ಇದೆರಡರ ಸ್ಟ್ರೆಂತನ್ನು ಸೇರಿಸಿ ನಾವು ಪಬ್ಲಿಕ್ಗೆ ಒಂದು ಉತ್ತಮ ಸೇವೆ ಕೊಡಲಿಕ್ಕೆ ಪಾರ್ಸೆಲ್ ವಿಭಾಗದಲ್ಲಿ ಖಂಡಿತ ಅವಕಾಶ ಆಗುತ್ತೆ ಈ ಬಜೆಟ್ನ ಘೋಷಣೆಯಿಂದ. ಇವೆರಡು ಅಂಶಗಳಲ್ಲದೆ ಅಂಚೆ ಇಲಾಖೆ ಸಾಕಷ್ಟು ಹೊಸ ಹೊಸ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ವಿ. ಅದರಲ್ಲೂ ಮುಖ್ಯವಾಗಿ ಜನ ಸುರಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ವಿಮೆಗೆ ಸಂಬಂಧಪಟ್ಟ ಹಾಗೆ ಒಂದು ಯೋಜನೆ ಇದೆ ಅಂತ, ಇದರ ಬಗ್ಗೆ ಹೇಳಿ. ಖಂಡಿತ, ಅಂಚೆ ಇಲಾಖೆ ಕಚೇರಿಗಳು ಈಗಾಗಲೇ ನಾನು ಹೇಳಿದಾಗ ಈ ಕೋರ್ ಬ್ಯಾಂಕಿಂಗ್ ಅಲ್ಲಿ ಇಂಟರ್ ಬ್ಯಾಂಕ್ ಟ್ರಾನ್ಸ್ಫರ್ಗಳ ಒಂದು ಆಸ್ಪೆಕ್ಟ್ ಬಿಟ್ಟರೆ ಮತ್ತು ಸಾಲ ಒಂದು ಸೌಲಭ್ಯ ಇಲ್ಲ, ಈಗ ಅದೆರಡು ಅಂಶ ಬಿಟ್ಟರೆ ಬೇರೆ ಒಂದು ಬೇರೆ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಿನ ಒಂದು ಬ್ರಾಂಚ್ಗೆ ಸಮಾನವಾಗಿ ಕೆಲಸ ಮಾಡ್ತಾ ಇದೆ. ಅಂದರೆ ಸೇವಿಂಗ್ಸ್ಗೆ ಸಂಬಂಧಪಟ್ಟಂತೆ, ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾಂಕ್ ಬ್ರಾಂಚಲ್ಲಿ ಉಳಿತಾಯ ಮಾಡಿದರೆ ಹೇಗೆ, ಅಲ್ಲಿ ಯಾವ್ಯಾವ ಸೌಲಭ್ಯ ಇದೆ ಅದಷ್ಟು ಸೌಲಭ್ಯಗಳು ಅಂಚೆ ಕಚೇರಿಯ ಖಾತೆಗಳಲ್ಲೂ ಇದೆ. ಈ ಅಂಚೆ ಕಚೇರಿ ಖಾತೆಗಳಲ್ಲಿ ಕೂಡ ಬ್ಯಾಂಕಿನ ಖಾತೆಗಳಂತೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಸೌಲಭ್ಯ ಇದೆ. ಆದರೆ ಸಾಮಾನ್ಯವಾಗಿ ಪತ್ರಿಕಾ ಹೇಳಿಕೆಗಳಲ್ಲಿ ಅಥವಾ ಸಾಮಾನ್ಯವಾಗಿ ರಿವ್ಯೂಗಳಲ್ಲೆಲ್ಲ ಬ್ಯಾಂಕ್ಗಳಲ್ಲಿ ಮಾತ್ರ ಅಂತ ಹೇಳುವ ಕಲ್ಪನೆ ಇದೆ. ಮತ್ತು ಬ್ಯಾಂಕ್ಗಳಲ್ಲಿ ಏನೊಬ್ಬರು ಪ್ರಧಾನಮಂತ್ರಿ ಜನ ಸುರಕ್ಷಾ ಯೋಜನೆಗೆ ಎನ್ರೋಲ್ ಮಾಡಬಹುದು ಅಥವಾ ಜೀವನ್ ಬಿಮಾ ಯೋಜನೆಗೆ ಎನ್ರೋಲ್ ಮಾಡಬಹುದು ಅಥವಾ ಅಟಲ್ ಪಿಂಚಣಿ ಯೋಜನೆ, ಇದು ಮೂರು ಯೋಜನೆಗಳಿಗೆ ಅವರ ಅಂಚೆ ಇಲಾಖೆಯಲ್ಲಿ ಉಳಿತಾಯ ಖಾತೆ ಹೊಂದಿದರೂ ಕೂಡ ಅದನ್ನು ಆ ಸೌಲಭ್ಯವನ್ನು ಪಡೀಲಿಕ್ಕಾಗುತ್ತೆ. ಇದರಲ್ಲಿ ಒಂದು ಪಬ್ಲಿಕ್ಗೆ ಇನ್ನೂ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇರುವ ಒಂದು ವಿಷಯ ಅಂತ ಹೇಳಿದರೆ, ಈ ಪ್ರಧಾನಮಂತ್ರಿ ಜನ ಸುರಕ್ಷಾ ಯೋಜನೆ ಅಂತ ಹೇಳಿದರೆ 12 ರೂಪಾಯಿ, ಸಾಮಾನ್ಯರ ಮಾತಲ್ಲಿ 12 ರೂಪಾಯಿ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳ್ತಾರೆ, ಅಥವಾ ಅದನ್ನು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳ್ತಾರೆ. ಅಪಘಾತ ವಿಮೆ ಅಂದರೆ ಏನಂತ ಹೇಳಿದ್ರೆ, ಆ ವಿಮೆಗೆ ಎನ್ರೋಲ್ ಮಾಡಿದರೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಅವರ ಉಳಿತಾಯ ಖಾತೆಯಿಂದ 12 ರೂಪಾಯಿ ಇನ್ಶೂರೆನ್ಸ್ ಪ್ರೀಮಿಯಂ ಥರ ಕಟ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಅಥವಾ ದುರದೃಷ್ಟವಶಾತ್ ಅವರಿಗೇನಾದರೂ ಆಕಸ್ಮಿಕ ಮರಣ ಉಂಟಾದರೆ, ಅಪಘಾತದಿಂದ ಮರಣ ಉಂಟಾದರೆ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಇದರಲ್ಲಿ ಬಹಳಷ್ಟು ಮಂದಿ ಗೊತ್ತಿರದೇ ಇರುವ ಅಂಶ ಏನಂತ ಹೇಳಿದರೆ, ಈ ಅಪಘಾತ ಅಂದರೆ ವಾಹನ ಅಪಘಾತಕ್ಕೆ ಈಕ್ವೇಟ್ ಮಾಡುವಂಥ ಒಂದು ಟೆಂಡೆನ್ಸಿ. ಆದರೆ ಆ ಇನ್ಶೂರೆನ್ಸ್ ಸ್ಕೀಮಲ್ಲಿ ಅಪಘಾತ ಅಥವಾ ಆಕ್ಸಿಡೆಂಟಿನ ಡೆಫಿನೇಷನ್ ಹೇಗಿದೆ ಅಂತ ಹೇಳಿದರೆ, ಆಕ್ಸಿಡೆಂಟ್ ಈಸ್ ಎನ್ ಈವೆಂಟ್ ಅನ್ಅವಾಯ್ಡಬಲ್ ಸಡನ್ ಎಕ್ಸ್ಟರ್ನಲ್ ವಿಸಿಬಲ್ ಇನ್ವಾಲಂಟರಿ ಈವೆಂಟ್. ಇನ್ವಾಲಂಟರಿ ಅಂದರೆ ಆತ್ಮಹತ್ಯೆ ಅಲ್ಲ, ಆಕಸ್ಮಿಕವಾಗಿ ಆಗೋದು ಮತ್ತು ಎಕ್ಸ್ಟರ್ನಲ್ ಸಡನ್ ಈವೆಂಟ್ ಅಂದರೆ ಇದು ಯಾವುದನ್ನೆಲ್ಲ ಒಳಗೊಳ್ಳುತ್ತೆ ಅಂತ ಹೇಳಿದರೆ, ಒಂದು ಸಿಡಿಲು ಬಡಿದು ಮೃತ್ಯು ಆಗೋದು ನಾವು ಪೇಪರ್ಲ್ಲಿ ನೋಡ್ತಾ ಇರ್ತೇವೆ. ನಮ್ಮ ದಕ್ಷಿಣ ಕನ್ನಡ ಅಥವಾ ಕರಾವಳಿಯಲ್ಲಿ ಈಗ ಮರ ಕಡಿಯುವಾಗ ಅಥವಾ ಆಗ ಅಡಿಕೆ ತೆಂಗುಗೆ ಅದನ್ನು ಕೀಳಲಿಕ್ಕೆ ಹತ್ತಿ ಜಾರಿ ಬೀರುವಂಥದ್ದು, ದೋಣಿಗಳಲ್ಲಿ ಕೆಲವು ಮುಳುಗಿ ಅಕಸ್ಮಾತ್, ಅಥವಾ ನಮ್ಮಲ್ಲಿ ಕಿರುಸೇತುವೆಗಳಲ್ಲಿ ಬಿದ್ದು ಕಾಲು ಜಾರಿ ಬಿದ್ದು ಮರಣ ಹೊಂದುವಂಥದ್ದು, ಸೊ ಹಾವು ಕಚ್ಚಿ ಮರಣ ಹೊಂದುವಂಥದ್ದು, ಬರೆ ಕುಸಿತ, ಇಂಥ ಯಾವುದೇ ರೀತಿಯ ಆಕಸ್ಮಿಕ ಮರಣಗಳಲ್ಲೂ ಕೂಡ ಅವರ ಫ್ಯಾಮಿಲಿಯವರು ಏನು ಮಾಡಬೇಕು ಅಂತ ಹೇಳಿದರೆ, ಅವರ ಅಂದರೆ ಆ ಮರಣದ ಇಮಿಡಿಯೇಟ್ ಬೇರೆದ ಪ್ರಕ್ರಿಯೆಗಳ ಮುಗಿದ ನಂತರ ಅವರ ಪಾಸ್ಬುಕ್ಗಳನ್ನು ನೋಡಿ, ಪಾಸ್ಬುಕ್ಗಳಲ್ಲಿ ಆ ಮೇ ತಿಂಗಳಲ್ಲಿ 12 ರೂಪಾಯಿ ಕಟ್ ಆಗಿದೆಯಾ ಅಂತ ನೋಡಬೇಕು. ಕಟ್ ಆಗಿದ್ದರೆ ಅವರು ಕ್ಲೇಮಿಗೆ ಅವರ ಯಾವ ಅಕೌಂಟ್ ಬ್ರಾಂಚಲ್ಲಿದೆ ಅಲ್ಲಿ ಕ್ಲೇಮನ್ನು ಸಲ್ಲಿಸಬೇಕು. ಸೊ ಅದೇ ರೀತಿ 330 ರೂಪಾಯಿ ಇನ್ಶೂರೆನ್ಸ್ ಕೂಡ ಅಂಚೆ ಇಲಾಖೆಯಲ್ಲಿ ಸಾಧ್ಯ ಇದೆ. 330 ರೂಪಾಯಿ ಅಂದರೆ ಎನಿ ಡೆತ್, ನಾಟ್ ಓನ್ಲಿ ಆಕ್ಸಿಡೆಂಟಲ್ ಡೆತ್, ಹೃದಯಾಘಾತ ಇರ್ಬೋದು, ಈ ಕೋವಿಡ್ ಸಂದರ್ಭದಲ್ಲಿ ಯಾವ ಡೆತ್ ಆದರೂ ಕೂಡ ಫ್ಯಾಮಿಲಿಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಈ ರೀತಿ ಬ್ಯಾಂಕ್ಗಳಂತೆ ಬ್ಯಾಂಕಲ್ಲಿ ಅಥವಾ ಅಂಚೆ ಕಚೇರಿ ಯಾವ್ದಾದ್ರು ಒಂದು ಕಡೆ ಪ್ರಧಾನಮಂತ್ರಿ ಜೀವ ಜನಸುರಕ್ಷಾ ಯೋಜನೆಗಳಿಂದ ಬೆನಿಫಿಟ್ ಪಡೆಯಬಹುದು. 60 ವರ್ಷದ ನಂತರ ಪಿಂಚಣಿ ಪಡೆಯುವ ಅಟಲ್ ಪಿಂಚಣಿ ಯೋಜನೆ ಅಂತ ಇದೆ, ಅದನ್ನು ಕೂಡ ಅಂಚೆ ಕಚೇರಿಯಲ್ಲಿ ಪಡಿಬಹುದು. ಇನ್ನೊಂದು ನಮ್ಮ ಅಂಚೆ ಇಲಾಖೆಯಲ್ಲಿರುವ ಜನಪ್ರಿಯ ಯೋಜನೆ ಅಂತ ಹೇಳಿದರೆ ಸುಕನ್ಯಾ ಸಮೃದ್ಧಿ ಯೋಜನೆ. ಸುಕನ್ಯಾ ಸಮೃದ್ಧಿ ಯೋಜನೆಗೆ ಯಾರು ಎಲಿಜಿಬಲ್ ಅಂತ ಹೇಳಿದರೆ, 10 ವರ್ಷದ ಒಳಗಿನ ಹೆಣ್ಣು ಮಗುವಿನ ಹೆಸರಿಗೆ ಯಾವುದೇ ಪೇರೆಂಟ್ ಸುಕನ್ಯಾ ಸಮೃದ್ಧಿ ಖಾತೆ ತೆರೆಯಬಹುದು. ಮೊದಲು ಈ ಖಾತೆ ತೆರೆಯಬೇಕಾದ್ರೆ ಮಿನಿಮಮ್ 1,000 ರೂಪಾಯಿ ಕಟ್ಟಬೇಕಿತ್ತು. ಬಟ್ ಈಗ ಅದನ್ನು ಬಡ ಮಧ್ಯಮ ವರ್ಗದಲ್ಲಿ ತಲುಪಬೇಕು ಅಂತ ಹೇಳಿ ಮಿನಿಮಮ್ 250 ರೂಪಾಯಿ ಕಟ್ಟೋದ್ರೊಂದಿಗೆ ಕೂಡ ಈ ಸುಕನ್ಯಾ ಖಾತೆಯನ್ನು ತೆರೆಯಬಹುದಾಗಿದೆ. ಅದಲ್ಲದೆ ಕಳೆದ ವರ್ಷದಿಂದ ರಾಜ್ಯ ಸರ್ಕಾರ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯೊಂದಿಗೆ ಮರ್ಜ್ ಮಾಡಿದೆ. ಅಂದರೆ ಯಾರು ಬಿ ಪಿ ಎಲ್ ಫ್ಯಾಮಿಲಿ ಈ ಹೆಣ್ಣು ಮಗು ಇದ್ದಾರೆ, ಅವರಿಗೆ ರಾಜ್ಯ ಸರ್ಕಾರದ ಮೂಲಕ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ತಗೊಳ್ತಾರೆ. ಆ ಅರ್ಜಿಯನ್ನು ಕಲೆಕ್ಟ್ ಮಾಡಿ ಬೆಂಗಳೂರಲ್ಲಿ ಸೆಂಟ್ರಲೈಸ್ ಆಗಿ ನಮ್ಮ ಅಂಚೆ ಇಲಾಖೆ ಹಸ್ತಾಂತರಿಸಿ ಅವರ ಹೆಸರಿಗೆ ನಾವು ಸುಕನ್ಯಾ ಖಾತೆ ತೆಗೆದು ಪಾಸ್ಬುಕ್ಕನ್ನು ಕೊಡುತ್ತೇವೆ. ಆ ಖಾತೆಗೆ ಅವರ ಪೇರೆಂಟ್ ಕೂಡ ಅವರ ಉಳಿತಾಯವನ್ನು ಹಾಕಬಹುದು, ಅಲ್ಲ ರಾಜ್ಯ ಸರ್ಕಾರ ಕೂಡ ಪ್ರತಿ ವರ್ಷ ಇಂತಿಷ್ಟು ಅಮೌಂಟ್ ಅಂತ ಆಗುತ್ತೆ. ಸೊ ಮೊದಲು ಭಾಗ್ಯಲಕ್ಷ್ಮಿ ಯೋಜನೆ ಅಂದರೆ ಎಲ್ ಐ ಸಿ ಮೂಲಕ ಬಾಂಡ್ ಇಶ್ಯೂ ಆಗ್ತಾ ಇತ್ತು. ಈಗ ಯಾರ್ಯಾರು ಭಾಗ್ಯಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದಾರೆ ಅವರಿಗೆ ಸುಕನ್ಯಾ ಖಾತೆಯನ್ನೇ ಅಂಚೆ ಇಲಾಖೆ ಮೂಲಕ ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನೊಂದು ವಿಚಾರ, ನೀವು ಆವಾಗಲೇ ಪ್ರಸ್ತಾಪ ಮಾಡಿದರೆ ಬ್ಯಾಂಕ್ ಖಾತೆ ಒಂದು ಊರಿನಲ್ಲಿ ಇರ್ತದೆ, ಆ ಹತ್ತಿರದಲ್ಲಿ ಒಂದು ಅಂಚೆ ಕಚೇರಿ ಇದೆ ಅಂತ ಇಟ್ಕೊಳ್ಳಿ, ಈ ಹಣ ಪಡೆಯುವಂತಹ ವಿಧಾನ ಹೇಗೆ ಅಂತ? ಕಳೆದ ಒಂದು ಒಂದೂವರೆ ವರ್ಷದಿಂದ ಅಂಚೆ ಕಚೇರಿಯಿಂದ ಹೊಸ ಯೋಜನೆ ಜಾರಿಗೆ ಬಂತು. ಹೇಗೆಂದರೆ ಬ್ಯಾಂಕ್ ಖಾತೆಯಲ್ಲಿ ಇದ್ದರೂ ಕೂಡ ಹಣ ಅದನ್ನು ನೀವು ಸಮೀಪದ ಅಂಚೆ ಕಚೇರಿಯಿಂದಲೂ ತೆಗಿಬಹುದು ಅಂತ. ಈ ಸೌಲಭ್ಯಕ್ಕೆ ಆಧಾರ್ ಇನೇಬಲ್ಡ್ ಪೇಮೆಂಟ್ ಸರ್ವಿಸ್, ಆಧಾರ್ ಆಧಾರಿತ ಪಾವತಿ ವಿಧಾನ ಅಂತ ಹೆಸರು. ಅಂದರೆ ಒಬ್ಬರಿಗೆ ಈಗ ನಮ್ಮ ಜಿಲ್ಲೆಯಲ್ಲಿ ನೋಡಿದರೆ ಒಬ್ಬರಿಗೆ ಬಿ ಡಿ ಕಾರ್ಮಿಕರು ಇರ್ಬೋದು, ಅವರಿಗೆ ಪಿಂಚಣಿ ಬರ್ತಾ ಇರುತ್ತೆ ಯಾವುದೋ ಒಂದು ಬ್ಯಾಂಕಿಗೆ, ಅವರಿಗೆ ಬ್ಯಾಂಕಿಗೆ ಹೋಗ್ಲಿ ಕೆಲಸಲ್ಲ ದೂರ ಇದ್ದಿರ್ಬೋದು, ಅಥವಾ ಶನಿವಾರ ಎರಡನೇ ಮತ್ತು ನಾಲ್ಕನೇ ಶನಿವಾರ ಬ್ಯಾಂಕ್ ರಜೆ, ಬಟ್ ವಾರದ ಎಲ್ಲ ತಿಂಗಳಿನ ಎಲ್ಲ ಶನಿವಾರಗಳು ಕೂಡ ಅಂಚೆ ಕಚೇರಿಗಳು ಓಪನ್ ಇರುತ್ತೆ. ಅವತ್ತು ಅರ್ಜೆಂಟಾಗಿ ಹಣ ತೆಗಿಬೇಕು ಅಂತ ಹೇಳಿದರೆ ಅವರು ನಮ್ಮ ಪೋಸ್ಟ್ ಮ್ಯಾನ್ ಅಥವಾ ಪೋಸ್ಟ್ ಮಾಸ್ಟರ್ ಹತ್ರ ಆಫೀಸಿಗೆ ಬಂದು ಅವರ ಆಧಾರ್ ಹೇಳಿ ಕೇವಲ ಬೆರಳಚ್ಚು ಕೊಟ್ಟರೆ ಸಾಕು, ಅವರ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನೇ ಅಪ್ ಟು 10,000 ಮ್ಯಾಕ್ಸಿಮಮ್ 10,000 ವರೆಗೆ ಅವರು ಒಂದು ದಿವಸಕ್ಕೆ ಹಣವನ್ನು ತೆಗಿಲಿಕ್ಕೆ ಆಗ್ತದೆ. ಇದಕ್ಕೆ ಯಾವುದವರು ಕಾರ್ಡ್ ಕ್ಯಾರಿ ಮಾಡೋದು ಬೇಡ, ಪಾಸ್ವರ್ಡ್ ನೆನ್ಪಿಟ್ಕೊಳ್ಳೋದು ಬೇಡ, ಆಧಾರ್ ಕಾರ್ಡ್ ಕೂಡ ತರಬೇಕಾಗಿಲ್ಲ, ಆಧಾರ್ ನಂಬರ್ ಹೇಳಿದರೆ ಸಾಕು. ಸೊ ಈ ಸೌಲಭ್ಯ ಆಧಾರವಾಗಿಟ್ಕೊಂಡು ಕೊಡುವಂಥದ್ದು. ಅದಕ್ಕೆ ಇನ್ನೊಂದು ಪ್ರೀ ರಿಕ್ವಿಸಿಟ್ ಅಂದರೆ ಅದಕ್ಕೆ ಒಂದು ಬೇಕಾದ ಅರ್ಹತೆ ಅಂದರೆ ಇವರ ಬ್ಯಾಂಕ್ಗಳಲ್ಲಿ ಅನೇಬಲ್ ಮಾಡಬೇಕು ಆ ಸೌಲಭ್ಯ. ನನಗೆ ಎ ಟಿ ಎಂ ಕಾರ್ಡ್ ಇಶ್ಯೂ ಮಾಡಿದ ಹಾಗೆ ನನಗೆ ಎಇ ಪಿ ಎಸ್ ಮೂಲಕ ಹಣ ತೆಗೆಯುವ ಸೌಲಭ್ಯಕ್ಕೆ ನನ್ನ ನಿಮ್ಮ ಅಕೌಂಟ್ ನಿಮ್ಮ ಸಾಫ್ಟ್ ತಂತ್ರಾಂಶದಲ್ಲಿ ಇನೇಬಲ್ ಮಾಡಿ ಅದನ್ನು ಟಿಕ್ ಮಾಡಿ ಅಥವಾ ಅದನ್ನು ಬರುವಾಗೆ ಮಾಡಿಕೊಳ್ಳಿ ಅಂತ ಅವರು ಅವರ ಯಾವ್ಯಾವ ಬ್ಯಾಂಕ್ ಬ್ರಾಂಚ್ ಇದೆ ಅಲ್ಲಿ ಹೇಳಿದ್ರೆ ಆಯಿತು. ಅವರು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ ಮೇಲೆ ಈ ಸೌಲಭ್ಯ ಕೂಡ ಬಹಳಷ್ಟು. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಸಿಟಿಗೆ ಹೋಗಿರ್ತೇವೆ, ಬೆಂಗಳೂರಲ್ಲಿ ಹೋಗಿರ್ಬೋದು, ಬೇರೆ ಯಾವುದೋ ಬಾಂಬೆಗೆ ಹೋಗಿರ್ಬೋದು, ಕಾರ್ಡ್ ತಕೊಂಡು ಹೋಗ್ಲಿಕ್ಕೆ ಮರೆತು ಹೋಗಿದ್ದಿರ್ಬೋದು, ಅನಿವಾರ್ಯ ಅರ್ಜೆಂಟ್ ಸ್ವಲ್ಪ ಹಣ ಬೇಕು ಅಂತ ಹೇಳಿದ್ರು, ಏನು ಬೇಕು ಆಧಾರ್ ಕಾರ್ಡನ್ನು ಫೋನ್ ಮಾಡಿ ನಂಬರನ್ನು ಟೆಲಿಫೋನ್ ಮುಖಾಂತರ ಪಡ್ಕೊಳ್ಬೋದು. ಪೋಸ್ಟ್ ಆಫೀಸಿಗೆ ಅಥವಾ ಪೋಸ್ಟ್ ಮ್ಯಾನ್ ಆಧಾರ್ ನಂಬರ್ ಹೇಳಿದರೆ ಸಾಕು, ಬೆರಳಚ್ಚು ಕೊಟ್ಟರೆ ಸಾಕು. ಈ ಸೌಲಭ್ಯವನ್ನು ಕೂಡ ಈ ಹಳ್ಳಿಗಳಲ್ಲಿ ಅಥವಾ ಇತರ ಯಾರು ಅಥವಾ ಬಹಳ ಫಾರ್ ಎಕ್ಸಾಂಪಲ್ ಈಗ ನಾವು ನಮ್ಮ ಬಜೆಟ್ನ ಪ್ರಮುಖ ಅಂಶದಲ್ಲಿ ಕೂಡ ಇದರ ಫೋಕಸ್ ಸೀನಿಯರ್ ಸಿಟಿಸನ್ಸ್. ಈಗ ಸೀನಿಯರ್ ಸಿಟಿಸನ್ಗಳಿಗೆ ಕೂಡ ಏನು ಅಂದರೆ ಈಗ ಪಾಸ್ವರ್ಡ್ ನೆನ್ಪಿಟ್ಟುಕೊಳ್ಳೋದು, ಕಾರ್ಡ್ ಹಾಕು, ಇದು ಹಣ ತೆಗೆಯೋದು, ಇದೆಲ್ಲ ಸ್ವಲ್ಪ ಅವರಿಗೆ ಸಮಸ್ಯೆ ಆಗುವಂತಹ. ಸೊ ಈ ವಿಧಾನದಲ್ಲಿ ಆ ಸಮಸ್ಯೆಗಳು ಇಲ್ಲ. ಸೊ ಅದು ಇಲ್ಲದೆ ಈ ಆಧಾರ ಆಧಾರಿತವಾಗಿ ಕಳೆದ ವರ್ಷದಿಂದ ಇನ್ನೊಂದು ನಮ್ಮ ಪೋಸ್ಟ್ ಆಫೀಸಲ್ಲಿ ಮಾಡಿದಂದ್ರೆ ಈ ಪಿಂಚಣಿದಾರರಿಗೆ ಜೀವನ್ ಪ್ರಮಾಣ ಅಂದ್ರೆ ಅದು ಸರ್ಕಾರದ ಪಿಂಚಣಿದಾರರಿಗೂ ಅನ್ವಯ ಆಗತ್ತೆ ಮತ್ತೆ ನಾ ಇ ಪಿ ಎಫ್ ಪಿ ಎಫ್ ನಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಜನ ಇದ್ದಾರೆ. ಆ ಸೌಲಭ್ಯ ಕೂಡ ಹಳ್ಳಿಯಲ್ಲಿ ಪೋಸ್ಟ್ ಮೊದಲು ಬ್ಯಾಂಕ್ಗಳಲ್ಲಿ ಮಾತ್ರ ಕೊಡ್ತಾ ಇದ್ರು, ಅದು ಕೂಡ ಈಗ ಪೋಸ್ಟ್ ಮ್ಯಾನ್ ಮೂಲಕನೂ ಕೂಡ ಆ ಜೀವನ ಪ್ರಮಾಣ ಸೌಲಭ್ಯ ಕೂಡ ಆರಂಭವಾಗಿದೆ. ಈಗ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳ ಹಣವನ್ನು ಡಿ ಬಿ ಟಿ ಮುಖಾಂತರ ಅಂದರೆ ನೇರ ನಗದು ವರ್ಗಾವಣೆ ಮುಖಾಂತರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗೆ ಡೆಪಾಸಿಟ್ ಮಾಡಲಾಗ್ತಾ ಇದೆ. ಇದರಲ್ಲಿ ಕೂಡ ನಾವು ಫೀಲ್ಡಲ್ಲಿ ಅಥವಾ ಇನ್ಸ್ಪೆಕ್ಷನ್ಗೆ ಹೋಗುವಾಗ ಪಬ್ಲಿಕ್ ಕಂಪ್ಲೇಂಟ್ಸ್ ನೋಡಿದಾಗ ಬಹಳಷ್ಟು ಕಡೆಗಳಲ್ಲಿ ಕೆಲವೊಂದು ಸಮಸ್ಯೆ ಏನು ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿದರೆ, ಯಾವುದೋ ಒಂದು ಯೋಜನೆಗೆ ಅರ್ಜಿ ಕೊಟ್ಟಾಗ ಅವರು ಕೊಟ್ಟ ಖಾತೆ ಒಂದು, ಅವರಿಗೆ ಹಣ ಬಿದ್ದಿರುವ ಖಾತೆ ಬೆಳೆ ವಿಮೆ ಅನ್ಕೊಳ್ಳಿ. ಇನ್ನೊಂದು ರೀತಿಯ ಸಮಸ್ಯೆ ಏನಂತ ಹೇಳಿದ್ರೆ, ಅವರು ಅರ್ಜಿ ಕೊಡುವಾಗ ಆ ಬ್ಯಾಂಕ್ ಖಾತೆ ಕೊಟ್ಟಿರ್ತಾರೆ, ಆ ಬ್ಯಾಂಕ್ ಬ್ರಾಂಚ್ ಅಥವಾ ಪೋಸ್ಟ್ ಆಫೀಸಿಗೆ ಬಂದಾಗ ನಿಮ್ಮ ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಿದೆ ಅಂತ ಹೇಳಿರ್ತಾರೆ, ಬಟ್ ಇಲಾಖೆಗೆ ಹೋದಾಗ ಯಾಕೆ ಹಣ ಬಂದಿಲ್ಲ ಅಂತ ವಿಚಾರ ಮಾಡುವಾಗ ಕೇಳುವಾಗ ಇಲ್ಲ ನಿಮ್ದು ಆಧಾರ್ ಲಿಂಕ್ ಆಗಿಲ್ಲ, ಸೀಡ್ ಆಗಿಲ್ಲ ಅಂತ ಹೇಳ್ತಾರೆ. ಈ ಸಮಸ್ಯೆಗಳಿಂದಾಗಿ ಬಹಳಷ್ಟು ಜನ ಅವರ ಬೆನಿಫಿಟ್ ಸಿಗದೆ ಸಮಸ್ಯೆ ಫೇಸ್ ಮಾಡ್ತಾರೆ. ಇದಕ್ಕೆ ಕೂಡ ಇದಕ್ಕೆ ಬ್ಯಾಂಕ್ಗಳಲ್ಲಿ ಸೊಲ್ಯೂಷನ್ ಇದೆ, ಬಟ್ ಅಂಚೆ ಇಲಾಖೆಯಲ್ಲಿ ಸೊಲ್ಯೂಷನ್ ಇದೆ. ಇದರಲ್ಲಿ ಸಾರ್ವಜನಿಕರು ಹಾಗೂ ನಮ್ಮ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಸಿಬ್ಬಂದಿಗಳಿಗೆ ನಾವು ನಿರಂತರವಾಗಿ ಎಜುಕೇಷನ್ ಮಾಡ್ತಾ ಇದ್ದೇವೆ. ಏನಂತ ಹೇಳಿದರೆ ಆಧಾರ್ ಲಿಂಕಿಂಗ್ ಅಂತ ಹೇಳೋ ಕಾನ್ಸೆಪ್ಟ್ ಬೇರೆ, ಆಧಾರ್ ಸೀಡಿಂಗ್ ಅಂತ ಹೇಳೋ ಕಾನ್ಸೆಪ್ಟ್ ಬೇರೆ. ನಮ್ಮಲ್ಲೆಲ್ಲ ಸಾಫ್ಟ್ವೇರ್ ತಂತ್ರಾಂಶಗಳಲ್ಲಿ ಬರೀ ಆಧಾರ್ ಒಬ್ಬರನ್ನು ಎಂಟ್ರ್ ಮಾಡಿದ ತಕ್ಷಣ ಅಲ್ಲಿ ನನ್ನ ಫೀಡ್ ಡಾಟಾ ಎಂಟ್ರಿ ಮಾಡಿ ಮಾಡಿದ ತಕ್ಷಣ ಅದು ಆಧಾರ್ ಸೀಡಿಂಗ್ ಅಂತ ಆಗ್ತಾ ಇಲ್ಲ, ಇನ್ನೊಂದು ಹಂತ ಇದೆ. ಆ ಹಂತ ಮಾಡಿದರೆ ಮಾತ್ರ ಆಧಾರ್ ಸೀಡಿಂಗ್ ಅಂತ ಆಗುತ್ತೆ. ಮತ್ತು ಆಧಾರ್ ಸೀಡಿಂಗ್ ಯಾವ ಬ್ಯಾಂಕಿಗೆ ಆಗಿದೆ ಅದು ಏಕಕಾಲಕ್ಕೆ ಒಂದೇ ಬ್ಯಾಂಕಿಗೆ ಆಗಲಿಕ್ಕೆ ಸಾಧ್ಯ ಆಧಾರ್ ಸೀಡಿಂಗ್ ಅಂತ ಹೇಳೋದು. ಸೊ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕಿಗೆ ಆಗಿದೆ, ಅವರೊಂದು 10 ಯೋಜನೆಗೆ ಅಪ್ಲೈ ಮಾಡಿದರೂ ಕೂಡ ಅದೇ ಬ್ಯಾಂಕಿಗೆ ಹಣ ಖಾತೆಗೆ ಹಣ ಬೀಳುವಂಥ ವ್ಯವಸ್ಥೆ. ಒಬ್ಬರಿಗೆ ಫಾರ್ ಎಕ್ಸಾಂಪಲ್ 4 ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ, ಅವರು ಒಂದೊಂದು ಯೋಜನೆಗೆ ಹಾಲಿನ ಸಬ್ಸಿಡಿ ಅಪ್ಲೈ ಮಾಡುವಾಗ ಯಾವುದೋ ಒಂದು ಬ್ಯಾಂಕ್ ಕೊಟ್ಟರು, ಉದ್ಯೋಗ ಖಾತೆಗೆ ಇನ್ನೊಂದು ಯಾವುದೋ ಬ್ಯಾಂಕ್ ಖಾತೆ ಕೊಟ್ಟು ಅರ್ಜಿ ಕೊಡುವಾಗ, ಪಿಎಂ ಕಿಸಾನ್ ಇನ್ನೊಂದು ಯಾವುದೋ ಬ್ಯಾಂಕ್ ಖಾತೆ ಕೊಟ್ಟರು ಅಂದ್ಕೊಳ್ಳಿ. ಈಗಿನ ಈ ಆಧಾರ್ ಆಧಾರಿತ ಪಾವತಿ ವಿಧಾನದಲ್ಲಿ ಏಕಕಾಲಕ್ಕೆ ಯಾವುದಾದ್ರು ಒಂದು ಬ್ಯಾಂಕಿಗೆ ಮಾತ್ರ ಆಧಾರ್ ಸೀಡ್ ಆಗುವ ವ್ಯವಸ್ಥೆ ಇರುವುದರಿಂದಾಗಿ ಅವರು ಮೂರಲ್ಲ 10 ಯೋಜನೆ ಇದ್ದರೂ ಕೂಡ ಆ ಯೋಜನೆಗೆ ಅಪ್ಲಿಕೇಶನ್ ಕೊಡುವಾಗ ಬೇರೆ ಯಾವುದೇ ಬ್ಯಾಂಕ್ ಖಾತೆ ಕೊಟ್ಟರು ಕೂಡ ಅದು ಪರಿಗಣನೆಗೆ ತಗೊಳ್ತಾ ಇಲ್ಲ. ಯಾವ್ದಾದ್ರು ಆಧಾರ್ ನಂಬರ್ ಯಾವುದಕ್ಕೆ ಸೀಡ್ ಆಗಿದೆ ಅದೊಂದಕ್ಕೆ ಹೋಗುತ್ತೆ. ಅಲ್ಲಿ ಸೀಡಿಂಗ್ ಯಾರಿಗೆ ಆಗಿಲ್ಲ ಅವರಿಗೆ ಬ್ಯಾಂಕ್ಗಳಲ್ಲೂ ಸೊಲ್ಯೂಷನ್ ಮಾಡಬಹುದು, ಅಥವಾ ಅಲ್ಲಿ ಸಿಗದಿದ್ದರೆ ನಮ್ಮ ಸಮೀಪದ ಪೋಸ್ಟ್ ಮ್ಯಾನ್ ಮುಖಾಂತರ ಸೀಡಿಂಗ್ ಮತ್ತು ನಾವು ಅಕೌಂಟ್ ತೆರೆಯುವ ಪ್ರಕ್ರಿಯೆ ಒಟ್ಟಿಗೆ ಕೂಡ ನಾವು ಮಾಡ್ತಾ ಇದ್ದೇವೆ. ಒಳ್ಳೆಯದು ಶ್ರೀಹರ್ಷ ಅವರೇ. ಕೇಂದ್ರ ಮುಂಗಡ ಪತ್ರದಲ್ಲಿ ಅಂಚೆ ಇಲಾಖೆಗೆ ಯಾವ ರೀತಿಯ ಒಂದು ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ, ವಿವಿಧ ಯೋಜನೆಗಳ ಅನುಷ್ಠಾನ ಹೇಗೆ ಆಗ್ತಾ ಇದೆ, ಹಾಗೂ ಅಂಚೆ ಇಲಾಖೆಯ ಸಮಾಜಮುಖಿಯಾದಂತಹ ಬೇರೆ ಬೇರೆ ಯೋಜನೆಗಳು ಯಾವ್ಯಾವು, ಈ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೇಂದ್ರ ಮುಂಗಡ ಪತ್ರ ಮತ್ತು ಅಂಚೆ ಇಲಾಖೆ ಸೇವೆಗಳ ಕುರಿತು ಹಿರಿಯ ಅಂಚೆ ಅಧೀಕ್ಷಕರಾದ ಶ್ರೀಹರ್ಷ ಅವರ ಜೊತೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಅತ್ತೆ ನಿಧಾನವಾಗತಿ, ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ ಅಥವಾ ಹತ್ತಿರದ ಸರಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ನಮಸ್ಕಾರ. ಭಾರತದ ಪೋಲಿಯೋ ವಿರುದ್ಧದ ವಿಜಯ ಗಾಥೆಯನ್ನು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆಯಲಾಗುತ್ತೆ, ಆದರೆ ಈ ಗೆಲುವನ್ನು ಕಾಯ್ದುಕೊಳ್ಳಲು ನಾವು ನಮ್ಮ ಪ್ರಯತ್ನವನ್ನು ಸದಾ ಮಾಡಬೇಕು. ಎಲ್ಲಿಯ ತನಕ ಅಂದ್ರೆ ಈ ಜಗತ್ತಿನಿಂದ ಪೋಲಿಯೋದ ಅಪಾಯ ಪೂರ್ತಿಯಾಗಿ ನಿರ್ಮೂಲ ಆಗುವ ತನಕ ಮಾಡಬೇಕು. ಅಪಾಯ ಇನ್ನು ಮುಗಿದಿಲ್ಲ, ಹಾಗಾಗಿ ಪೋಲಿಯೋದ ಡೋಸ್ ಪ್ರತಿ ಬಾರಿಯೂ ಕುಡಿಸಬೇಕು. 2 ಪ್ರತಿ ಬಾರಿ. ಪೋಲಿಯೋ ವಿರುದ್ಧ ವಿಜಯ ನಿರಂತರ. ಹುಟ್ಟಿನಿಂದ 5 ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ಕಿ ಆಯು ಸೇ 3,000 ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ಸೇ 200 की मासिक किश्त देकर प्रवेश कर सकते हैं. 18 से 40 वर्ष तक के किसान इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जनसेवा केंद्र में जाएं और अपना निशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनहित में जारी. ಅಣಬೆ ಹಾಗೂ ಜೇನು ಕೃಷಿ ಅನುಭವದ ಕುರಿತು ಬೆಳ್ತಂಗಡಿ ತಾಲೂಕಿನ ಯುವರಾಜ್ ಹೆಗಡೆ ಅವರ ಜೊತೆ ಮಾತುಕತೆ. ಯುವರಾಜ್ ಹೆಗಡೆ ಅವರೇ ನಮಸ್ಕಾರ. ನಮಸ್ತೆ. ಜೇನು ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಅಣಬೆ ಕೃಷಿಯಲ್ಲೂ ಕೂಡ ನೀವು ಆಸಕ್ತಿಯಿಂದ ತೊಡಗಿಸಿಕೊಂಡಿದ್ದೀರಿ. ಮೊದಲಿಗೆ ಈ ಅಣಬೆ ಕೃಷಿಯ ಬಗ್ಗೆ ಹೇಳಿ. ಅಣಬೆಗೆ ಕೃಷಿಗೆ ಪೂರಕವಾಗಿ ಯಾವ ರೀತಿಯ ಒಂದು ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಬೇಕು, ಯಾವ ಯಾವ ಮೆಷಿನರಿಗಳೆಲ್ಲ ಬೇಕಾಗ್ತವೆ, ಈ ಬಗ್ಗೆ ಹೇಳಿ. ಅಣಬೆ ಕೃಷಿಗೆ ಮೊದಲನೇದಾಗಿ ಒಂದು ರೂಮಿನ ವ್ಯವಸ್ಥೆ ಬೇಕು, ಕ್ಲೀನ್ ಆಗಿ ಸ್ವಚ್ಛವಾಗಿರಬೇಕು ಅದು. ಮತ್ತೆ ಅದಕ್ಕೆ ಮಿಷಿನರಿ ಅಂದ್ರೆ ಗ್ಲೋವೆಲ್, ಬೇಕಾಗ್ತದೆ. ಅದನ್ನು ಬೈ ಹುಲ್ಲನ್ನು ಕಟ್ಟಿಂಗ್ ಮಾಡಿ ಅದನ್ನಕ್ಕೆ ಹಾಕಿ ಬಿಸಿ ಮಾಡಿ ಮತ್ತೆ ಒಣಗಿಸಿ ನೆರಳಲ್ಲಿ ಆನಂತರ ಅದನ್ನು ಬೆಡ್ಡು ತಯಾರು ಮಾಡಬೇಕು. ಮತ್ತೆ ಬೀಜವನ್ನು ಹಾಕುವ ಕ್ರಮ ಅಂದ್ರೆ ಒಂದು ನಿಮಿಷ, ಈಗ ಬೈ ಹುಲ್ಲನ್ನ ಕತ್ತರಿಸುವಂತಹದ್ದು ಮತ್ತು ಇದನ್ನ ಬೇಯಿಸುವಂತಹದ್ದು ಇದರ ಒಂದು ಅಗತ್ಯ ಏನು? ಅದಂದ್ರೆ ಅದಕ್ಕೆ ಫಂಗಸ್ ಹೊರಗಿನ ಇದು ಯಾವುದು ಅಟ್ಯಾಕ್ ಆಗದಾಗೆ ಅದನ್ನು ಶುದ್ಧೀಕರಿಸುವಂತ ಆಟೋಕ್ಲೇವ್ ಮಾಡುವ ಆಟೋಕ್ಲೇವ್ ಒಂದು ರೀತಿಯಲ್ಲಿ ಪ್ರೆಷರ್ ಕುಕ್ಕರ್ ಇದ್ದ ಹಾಗೆ ಅಂದ್ರೆ ಅದಕ್ಕೆ ಯಾವುದೇ ಕ್ರಿಮಿಕೀಟಗಳು ಬರದ ರೀತಿಯಲ್ಲಿ ಅದನ್ನು ಮಾಡುವಂತದ್ದು. ಸರಿಯಾಗಿ ಬೇಯಿಸದೆ ಹೋದ್ರೆ ಬೇರೆ ಬೇರೆ ಶಿಲೀಂಧ್ರಗಳೆಲ್ಲ ಬರಬಹುದು, ಶಿಲೀಂಧ್ರಗಳು ಬಂದು ಅದು ಬೆಡ್ ಹಾಳಾಗುವಂತದ್ದು ಪರಿಸ್ಥಿತಿ ಬರ್ತದೆ ಅದಕ್ಕೆ. ಆಮೇಲೆ ಈಗ ಒಂದ್ಸರಿ ಈಗ ಈ ಬೈಹುಲ್ಲನ್ನ ಕತ್ತರಿಸುವುದು ಅಂದ್ರೆ 2 inches 1 inch ಅಂತ ಲೆಕ್ಕಾಚಾರ ಉಂಟು ಅದಕ್ಕೆ? ಹಾಗೇನಿಲ್ಲ, ಒಂದ್ 2 inches ಆದ್ರೆ ಒಳ್ಳೇದು, ನಮಗೆ ಬೆಡ್ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಅಂತ ಅಷ್ಟೇ. ಈ ಬೆಡ್ ಮಾಡುವುದಂದ್ರೆ ಹೇಗೆ? ಸಣ್ಣ ಇದು ಗ್ಲಾಸ್ ತರದ ಇದು ಪ್ಲಾಸ್ಟಿಕ್ ಅಲ್ಲಿ ರೌಂಡ್ ಅಪ್ ಮಾಡಿ ಅದಕ್ಕೆ ಸ್ವಲ್ಪ ಬೈಹುಲ್ಲನ್ನು ಹಾಕಿ ಅದರ ಮೇಲೆ ಬೀಜ ಬಿತ್ತನೆ ಮಾಡಿ ಹಾಗೆ ಒಂದು 5 layers ಅಲ್ಲಿ ಮಾಡಿ ಫುಲ್ ಪ್ಯಾಕ್ ಮಾಡಿ ಮತ್ತೆ ಹೋಲ್ಗಳನ್ನು ಮಾಡಬೇಕು ಸಣ್ಣ ಸಣ್ಣದು. ಹಾಗೆ ಮಾಡಿ ಇದು ಹ್ಯಾಂಗಿಂಗ್ ಇದು ಹಗ್ಗದಲ್ಲಿ ಹ್ಯಾಂಗಿಂಗ್ ಮಾಡಬೇಕು. ಈಗ ಅಣಬೆ ಬೀಜ ಅಂದ್ರೆ ಏನು? ಬೀಜ ಅಂದ್ರೆ ಅದು ಶಿಲೀಂಧ್ರ ಒಂಥರದ್ದು, ಜೋಳದಿಂದ ಜೋಳದ ಮೇಲೆ ಬೆಳೆದಿರುವಂತ ಶಿಲೀಂಧ್ರ, ಶಿಲೀಂಧ್ರ ಅದು ಅಣಬೆ ಬೀಜ. ಅದು ಅಣಬೆ ಬೀಜ. ಅದು ಯಾವ ತಳಿಯ ಅಣಬೆ ಇದು? ಇದು ಚಿಪ್ಪು ಅಣಬೆ ಅಂತ ಹೇಳ್ತಾರೆ, ಮತ್ತೆ ಮಿಲ್ಕಿ ಮಶ್ರೂಮ್ ಅಂತ ಹೇಳ್ತಾರೆ ಆ ತರದ್ದು ಅಣಬೆ ಬೀಜಗಳು. ಅಣಬೆ ಬೀಜ ಎಲ್ಲಿಂದ ತಗೊಂಡ್ಬರ್ತೀನಿ ನೀವು? ನಾವು ಬಣಕಲ್ KVK ಶಿವಮೊಗ್ಗದಿಂದ ತರಿಸ್ತಿದ್ದೆ. ಪ್ರತಿ ಸರಿ ಕೂಡ ಅಲ್ಲಿಂದ ತರಿಸ್ಬೇಕು? ಅಲ್ಲಿಂದಲೇ ತರಿಸಿದ್ದು. ಈಗ ಒಂದು ಬಾಟಲ್ ಬೀಜಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ? ಅದು 150 ಒಂದು ಕೆಜಿಗೆ. ಒಂದು ಕೆಜಿಗೆ? ಕೆಜಿಗೆ ಪರ್ ಕೆಜಿ ಚಾರ್ಜ್ ಮಾಡ್ತಾರೆ. ಬಾಟಲ್ ಅಲ್ಲಿ ಇರುವಂತದ್ದು ಹೇಗಿದೆ? ಅದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಬರುವಂತದ್ದು. ಪ್ಲಾಸ್ಟಿಕ್ ಕವರ್ ಅಲ್ಲಿ. ಈಗ 1 kilodಷ್ಟು ನೀವು ಅಣಬೆ ಬೀಜ ತಗೊಂಡ್ರೆ ಎಷ್ಟು ಇದಕ್ಕೆ ಹಾಕ್ಬಹುದು? ಅದು ಸಾಧಾರಣ 8 beds ಮಾಡ್ಲಿಕ್ಕೆ ಆಗ್ತದೆ. 8 beds ಹೌದು. ಈಗ ಪ್ಲಾಸ್ಟಿಕ್ ಒಂದು ಬೆಡ್ ಅಂದ್ರೆ ಎಷ್ಟು ದೊಡ್ಡದಿರ್ತದೆ? 2 kg ಟೋಟಲ್ ಆಗಿ ತೂಕ ಮಾಡಿ ಸಾಕ್ಬಹುದು ಪ್ಲಾಸ್ಟಿಕ್ ಅಲ್ಲಿ ಕವರ್ ಇಟ್ಟು. 2 kg ಅಷ್ಟು ಬಂದ್ರೆ ಒಳ್ಳೇದು. ಅಂದ್ರೆ ಪಾರದರ್ಶಕ ಒಂದು ತೊಟ್ಟೆ, ಅದು ಪ್ಲಾಸ್ಟಿಕ್ ತೊಟ್ಟೆ. ಹೌದೌದು, ಪಾರದರ್ಶಕವಾಗಿರ್ತದೆ. ಅದಕ್ಕೆ ತುಂಬಿಸುವಂತಹ ವಿಧಾನ ಹೇಗೆ? ಬೈಹುಲ್ಲನ್ನು ತುಂಬಿಸುವುದು ಹೇಗೆ? ಅದನ್ನು ಸಣ್ಣದಾಗಿ ಕಟ್ ಮಾಡಿ ಬೈಹುಲ್ಲನ್ನು, ಅದನ್ನು ಆಟೋಕ್ಲೇವ್ ನಲ್ಲಿ ಬೇಯಿಸಬೇಕು. ಬೇಯಿಸಿ ಆನಂತರ ಪಾರದರ್ಶಕ ಇದು ಪ್ಲಾಸ್ಟಿಕ್ ಅಲ್ಲಿ ಅದು ಮತ್ತೆ ತಣಿಬೇಕು. ತಣಿದ ನಂತರ ಬೈಹುಲ್ಲನ್ನು ಸ್ವಲ್ಪ ಹಾಕಿ 1 hindi ಹಸು ಹಾಕಿ ಆನಂತರ ಬೀಜ ಬಿತ್ತನೆ ಮಾಡಿ ಮತ್ತೆ 1 hindi ಹಸು ಹಾಕಿ ಬೀಜನ ಬಿತ್ತ ಮಾಡಬೇಕು. ಹಾಗೆ 1-2 kg ಅಷ್ಟು ಆಗ್ಬೇಕು. ಮತ್ತೆ ಅದನ್ನು ಕಟ್ಟಿ ಬಾಯಿ ಕಟ್ಟಬೇಕು. ಬಾಯಿ ಕಟ್ಟಿ ತೂಗ ಹಾಕ್ಬೇಕು. ಅದನ್ನು ಯಾವ್ದ್ರಲ್ಲಿ ತೂಗ ಹಾಕುದು? ನೈಲನ್ ಹಗ್ಗದಲ್ಲಿ. ನೈಲನ್ ಹಗ್ಗ ಅಂದ್ರೆ ಮಾಡಿಂದ ಕೆಳಗಡೆ, ಮಾಡಿಂದ ಕೆಳಗೆ ತೂಗ ಹಾಕಿ ಬಿಡಬೇಕು. ಈಗ ಪ್ರತ್ಯೇಕವಾಗಿ ಬೆಡ್ ಅನ್ನು ಕೂಡ ಒಂದೊಂದು ಬೆಡ್ ಗೆ ಒಂದೊಂದು ತೂಗ ಹಾಕ್ಬೇಕು ಅಥವಾ 1-3 ಹಾಕ್ಬೋದು? 1-5 ತೂಗ ಹಾಕ್ಬಹುದು ಜಾಗದ ಇದ ಬೇಕಾಗಿ. ನಮಗೆ ಸಣ್ಣ ರೂಮ್ ಅಲ್ಲಿ 100-200 ಬೆಡ್ಗಳನ್ನು ಮಾಡಬಹುದು ಹಾಗೆ. ಆಮೇಲೆ ಈಗ ಒಂದ್ಸರಿ ಹೀಗೆ ತೂ ಹಾಕಿದ ನಂತರದ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು? ಅದಕ್ಕೆ ನೀರು ಯಾವಾಗಲೂ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನೀರು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡುದಂದ್ರೆ ಕೈಯಿಂದ ಮಾಡುದ ಹೇಗೆ? ಮಿಷಿನರಲ್ಲಿ ಮಾಡಬಹುದು. ಅಂದ್ರೆ ಮಿಷಿನರ್ ಇಲ್ಲ ಅಂತಾದ್ರೆ ಸಣ್ಣ ಸಣ್ಣ ಪಂಪು, ಕೈ ಪಂಪ್ ಅಲ್ಲಿ ಅದರಲ್ಲಿ ಸ್ಪ್ರೇ ಮಾಡಿದ್ರೆ ಆಗ್ತದೆ. ಅಂದ್ರೆ ಮೇಲ್ಪದರ ಮಾತ್ರ ಒದ್ದೆ ಆದ್ರೆ ಸಾಕು? ಮೇಲ್ಪದರ ಒದ್ದೆ ಆದ್ರೆ ಸಾಕು ಹಾಗೆ. ಈಗ ಒಂದ್ ಹೇಳಿ, ಅದು ಕೂಲ್ ಆಗಿರ್ಬೇಕು ಯಾವಾಗಲೂ. ಈಗ ಮಳೆಗಾಲದಲ್ಲಿ ಬೇಸಿಗೆಗೂ ರೂಮ್ ಟೆಂಪರೇಚರ್ ವ್ಯತ್ಯಾಸ ಇರ್ತದ? ವ್ಯತ್ಯಾಸ ಇರ್ತದೆ. ಮಳೆಗಾಲದಲ್ಲಿ ಅಷ್ಟೊಂದು ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ ತುಂಬಾ ಟೆಂಪರೇಚರ್ ಕಡಿಮೆ ಇರ್ತದೆ ಹಾಗೆ. ಮತ್ತೆ ಬೇಸಿಗೆಯಲ್ಲೂ ಅಷ್ಟೊಂದು ಇದಾಗಲ್ಲ. ಮಧ್ಯದಲ್ಲಿ ಮಾಡಬಹುದು, ಡಿಸೆಂಬರ್ ಜನವರಿ ಇದು ಚಳಿ ಟೈಮ್ ಅಲ್ಲಿ ಅದು ಸ್ವಲ್ಪ ಉತ್ತಮ ಅಣಬೆಗೆ. ಈಗ ಒಂದ್ಸರಿ ಅಣಬೆ ಬೀಜವನ್ನು ಹಾಕಿದ ನಂತರ ಎಷ್ಟು ದಿವಸದಲ್ಲಿ ಅಣಬೆ ನಿಮ್ಗೆ ಹೊರಗೆ ಬರ್ತದೆ ಮತ್ತೆ ಕೊಯ್ಲು ಮಾಡಬಹುದು? ಅದೊಂದು 20-15 ದಿನಕ್ಕೆ ಅದು ಫುಲ್ ವೈಟ್ ಆಗಿ ಬರ್ತದೆ. ಒಂದು 20-25 ದಿನಕ್ಕೆ ಅಣಬೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ದಿನಾಲು ಕೊಯ್ಬಹುದು ಬೆಳಿಗ್ಗೆ. ಬೆಳಿಗ್ಗೆ ಎಷ್ಟು ದಿವಸ? 2 ದಿನಕ್ಕೊಮ್ಮೆ ಕೊಯ್ಲು ಮಾಡಬಹುದು. ಎಷ್ಟು ದಿವಸ ಬರ್ತದೆ? ಅದೊಂದು 15 ದಿನ ತನಕ ಬರ್ತದೆ ಅಷ್ಟೇ. ಅಂದ್ರೆ ಆ ತೊಟ್ಟೆಯನ್ನು ಹರಿದು ತೆಗಿಬೇಕು ನೀವು? ಇಲ್ಲ ಇಲ್ಲ, ಅರ್ಧ ತೆಗಿಲಿಕ್ಕಿಲ್ಲ, ಅದಕ್ಕೆ ಹೋಲ್ ಮಾಡ್ಲಿಕ್ಕೆ ಉಂಟು ಸಣ್ಣ ಸಣ್ಣದು. ಆ ಹೋಲ್ ನ ಮುಖಾಂತರ ಹೊರಗೆ ಬರ್ತದೆ. ಆಮೇಲೆ ಈಗ ಅಣಬೆ ಕೊಯ್ಲು ಒಂದು ಮಾಡುವುದಂದ್ರೆ ಹೇಗೆ ಮತ್ತು ಇದರ ಒಂದು ಸಂಗ್ರಹಣೆ ಮಾಡುವುದು ಹೇಗೆ? ಅಣಬೆ ಅಂದ್ರೆ ಅದು ಚೆನ್ನಾಗಿ ಬೆಳಿಬೇಕು, ಮುಗ್ಗೆ ಇದು ಮಾಡಬಹುದು. ಮುಗ್ಗು ಅರಳಿದ ಮೇಲೆ, ಅದನ್ನು ಕೊಯ್ಲು ಮಾಡಿ ಈಗ ಮುಗ್ಗು ಬಂದು 2 ದಿವಸದಲ್ಲಿ ಅರಳುತ್ತದೆ? ಅದು 2-3 ದಿನದಲ್ಲಿ ಅರಳುತ್ತದೆ. ಅದನ್ನು ಕೊಯ್ಲು ಮಾಡಬೇಕು ಬೆಳಗಿನ ಜಾವದಲ್ಲಿ. ಕೈಯಿಂದ ತೆಗಿಬೇಕು? ಕೈಯಿಂದಲೇ ಕಟ್ ಮಾಡಬೇಕು. ಅದನ್ನು ಮತ್ತೆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಮಾರ್ಕೆಟಿಂಗ್ ಮಾಡಬಹುದು. ಅದೊಂದು ಕೆಜಿಗೆ 300 ಈ ತರ ಎಲ್ಲ ಮಾರ್ಕೆಟಿಂಗ್ ಉಂಟು. ಈಗ ಸ್ಥಳೀಯವಾಗಿ ಬೇಡಿಕೆ ಉಂಟಾ? ಹಾ, ಸ್ಥಳೀಯವಾಗಿ ಉಂಟು. ಹೋಟೆಲ್ನವರು ತಗೊಳ್ತಾರಾ ಹೇಗೆ? ಹೋಟೆಲ್ನವರು ಮತ್ತೆ ಇಲ್ಲಿ ಅಂಗಡಿಯವರು ಎಲ್ಲ ಮಾರ್ಕೆಟ್ ಮಾಡಲಿಕ್ಕೆ ತಗೊಳ್ತಾರೆ. ಈಗ ಈ ಬೈಹುಲಿನ ಇದರಲ್ಲಿ ನೀವು ಹಾಕಿರ್ತಾರಲ್ಲ ಬೆಡ್ ಅಂತ ಹಾಕಿರ್ತಾರಲ್ಲ, ಅದರಲ್ಲಿ ಬೇರೆ ಏನಾದ್ರು ಶಿಲೀಂಧ್ರ ಬರೋ ಸಾಧ್ಯತೆ ಉಂಟಾ? ಇಲ್ಲ, ಅದಕ್ಕೆ ನಾವು ಅದನ್ನು ಹೀಟಿಂಗ್ ಮಾಡುವಂತದ್ದು. ಬೇರೆ ಹೆಚ್ಚು ಕಮ್ಮಿ ಆಗ್ತದ? ಹೆಚ್ಚು ಕಮ್ಮಿ ಆಗ್ತದೆ. ಬೇರೆ ಶಿಲೀಂಧ್ರ ಬರ್ತದೆ? ಬೇರೆ ಶಿಲೀಂಧ್ರ ಬಂದ್ರೆ ಅದು ಬೆಡ್ ಹಾಳಾಗ್ತದೆ, ಬ್ಲ್ಯಾಕ್ ಆಗ್ತದೆ ಫುಲ್ಲು. ಆಗ ಕೂಡಲೇ ನಾವು ಅದನ್ನು ತೆಗೆದು ಹೊರಗಿಡ್ಬೇಕು, ಬಿಸಾಡ್ಬೇಕು. ಇಲ್ಲಾಂತಂದ್ರೆ ಬೇರೆ ಅದಕ್ಕೆ ಬೇರೆ ಬೆಡ್ಗಳು ಹಾಳಾಗ್ತದೆ. ಅದನ್ನ ನೋಡ್ಕೊಳ್ತಾ ಇರಬೇಕು ನೀರು. ಈಗ ಒಂದು ಸಾರಿ ಉಪಯೋಗಿಸಿದ ಈ ಬೆಡ್ ಅನ್ನ ಮತ್ತೆ ಮತ್ತೆ ಉಪಯೋಗಿಸಬಹುದಾ ಸೆಕೆಂಡ್ ಟೈಮ್? ಇಲ್ಲ ಇಲ್ಲ, ಒಂದ್ಸಲ ಉಪಯೋಗಿಸಿದ್ದು ಒಂದೇ ಸಲಕ್ಕೆ. ಮತ್ತೆ ಆ ಬೆಡ್ ಅನ್ನು ನಾವು ಗಿಡಗಳಿಗೆ, ಅಡಿಕೆ ಗಿಡಕ್ಕೆ, ತೆಂಗಿನ ಗಿಡಕ್ಕೆ ಗೊಬ್ಬರವಾಗಿ ಉಪಯೋಗಿಸಬಹುದು. ಅದು ಉತ್ತಮ ಗೊಬ್ಬರ, ಅದು ತರಕಾರಿ ಗಿಡಕ್ಕೆ ಎಲ್ಲ ಹಾಕಬಹುದು. ಸಾಮಾನ್ಯ ಒಂದು ಈಗ ಬೆಡ್ಡಿಂದ ಎಷ್ಟು ಕಿಲೋದಷ್ಟು ನಿಮಗೆ ಇದು ಸಿಗ್ತದೆ ಅಣಬೆ? ಒಂದು ಬೆಡ್ಡಿಂದ ಒಂದು 4-5 ಕಿಲೋ ಅಷ್ಟು ಸಿಗಬಹುದು. ಟೋಟಲ್ ದಿನಾಲೊಂದು 200 ಗ್ರಾಂ ಈ ತರ ಬರ್ತದೆ ಒಂದು ಬೆಡ್ನಲ್ಲಿ. 150-200 ಗ್ರಾಮ್ ಅಷ್ಟು ಸಿಗ್ತದೆ. ಕಿಲೋಗೆ 300 ರೂಪಾಯಿ, ಕಿಲೋಗೆ 300-350. ಖರ್ಚೇನಿಲ್ಲ ಹೆಚ್ಚು? ಅದೇ ಬೆಡ್ ಮಾಡ್ಲಿಕ್ಕೆ ಸ್ವಲ್ಪ ಖರ್ಚು, ಮತ್ತೆ ಕೆಲಸದ ಇದು, ಮತ್ತೇನು ಖರ್ಚು ಅಷ್ಟು ಇಲ್ಲ. ಈ ಆಟೋಕ್ಲೇವ್ಗೆಲ್ಲ ಎಷ್ಟು ಖರ್ಚು ಆಗ್ತದೆ? ಅದಕ್ಕೆ ಒಂದು 40-50 ಸಾವಿರದವರೆಗೆ. ಆಟೋಕ್ಲೇವ್ ಅದೇ, ಅದರ ಬದಲಿಗೆ ಪರ್ಯಾಯ ವ್ಯವಸ್ಥೆ ಉಂಟು? ಅದರ ಬದಲಿಗೆ ನಾವು ಅಂಡೆಯಲ್ಲಿ ಬಿಸಿ ಮಾಡಿ, ನೀರು ಬಿಸಿ ಮಾಡಿ ಅದಕ್ಕೆ ಹಾಕಿ ಹಾಗೆ ಸಹ ಮಾಡಬಹುದು. ಅದಕ್ಕೆ ಬಿಸಿ ಮಾಡಿ ಒಂದು ಸಾಂಪ್ರದಾಯಿಕ ಅಂದ್ರೆ ಎಲ್ಲರಿಗೆ ಮಿಷಿನರಿ ತಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಮನೆಯಲ್ಲಿ ಮಾಡುದಾದ್ರೆ ಹಾಗೆ ಗುಡಾಣದಲ್ಲಿ ಹಾಕಿ ಬಿಸಿ ಮಾಡಿ ಅದನ್ನು ತೆಗೆದು ನೆರಳಲ್ಲಿ ಒಣಗಿಸಿ ಹಾಗೆ ಸಹ ಬಡ್ ಮಾಡಬಹುದು. ಇದಕ್ಕೆ ಬೇರೆ ಏನಾದರೂ ಇಲಿ ಹೆಗ್ಗಣಗಳು ಅಥವಾ ಇರುವೆಗಳ ಸಮಸ್ಯೆ ಬರ್ತದ? ಇದಕ್ಕೆ ಹೆಗ್ಗಣಗಳ ಸಮಸ್ಯೆ ಬರ್ತದೆ ಇಲಿದ್ದು. ಅದಕ್ಕೆ ಇಲಿಗಳು ಬರದಾಗಿ ನೆಟ್ ಎಲ್ಲ ಹೊಡೆದು ಅದನ್ನು ಫುಲ್ ಬಂದ್ ಮಾಡ್ಬೇಕು ರೂಮ್ ಅನ್ನು. ಅದಕ್ಕೆ ರೂಮು ಬೇಕಂತ ಹೇಳುದು, ಫುಲ್ ಬಂದ್ ಮಾಡ್ಬೇಕು. ಮತ್ತೆ ಇರುವೆಗಳದ್ದು ಅಷ್ಟೇನು ಸಮಸ್ಯೆ ಬರುದಿಲ್ಲ. ಅದಕ್ಕೆ ತೂಗ ಹಾಕ್ತಾ? ಹೌದೌದು, ಅದಕ್ಕೆ ತೂಗ ಹಾಕಿ ಇದು ಮಾಡುದು. ಇರುವೆದು ಸಮಸ್ಯೆ ಇರುದಿಲ್ಲ. ಗಾಳಿ ಬೆಳಕಲ್ಲಿ ಬರಬೇಕು ಬರಬಾರ್ದ? ಅದು ಲೈಟ್ ಆಗಿ ಬಂದ್ರೆ ಸಾಕು ಅಷ್ಟೇ, ಜಾಸ್ತಿ ಬೇಕಂತಿಲ್ಲ ರೂಮ್ ಅಲ್ಲಿ. ಈಗ ರೂಮಿನ ಒಳಗಡೆ ಹೋಗುವಾಗ ನಮ್ಗೇನಾದ್ರು ಸ್ವಚ್ಛತೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾ? ಸ್ವಚ್ಛತೆ ಸ್ವಲ್ಪ ಹೆಚ್ಚಾಗಿ ಬೇಕಾಗ್ತದೆ. ಅಂದ್ರೆ ಕೈಕಾಲೆಲ್ಲ ತೊಳೆದುಕೊಂಡು ಕ್ಲೀನ್ ಆಗಿ, ಬಟ್ಟೆ ಸಹ ಇದು ಇರಬಾರ್ದು ಜಾಸ್ತಿ, ಶುದ್ಧವಾಗಿ ಹೋಗಿ ನೋಡಿ ಬರಬೇಕು ಕೊಯ್ಲು ಮಾಡುವಾಗ ಸಹ ಬೆಳಿಗ್ಗೆ ಹಾಗೆ. ಸರ್, ಈಗ ಅಣಬೆ ಕೃಷಿ ಅಲ್ಲದೆ ಜೇನು ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಜೇನು ಕೃಷಿ ಸಾಧಾರಣ ಒಂದು 15 ವರ್ಷದಿಂದ ಮಾಡ್ತಿದ್ದೇನೆ. ಹೌದು. ಎಷ್ಟು ಪೆಟ್ಟಿಗೆ ಇದೆ? ಈಗ ಒಂದು 40 ಪೆಟ್ಟಿಗೆ ಇದೆ. ಮತ್ತೆ ಹಳದಂಗಡಿ ತೋಟಗಾರಿಕೆ ಕಂಪನಿದು ಪೆಟ್ಟಿಗೆಗಳನ್ನು ಮೇಂಟೈನ್ ಮಾಡ್ತಿದ್ದೇನೆ. ಹಾಗೆ ಎಷ್ಟು ಪೆಟ್ಟಿಗೆ ಇದೆ ಅದು? ಅದೊಂದು 2,000. 2,000? ಒಂದ್ ಸಾವಿರ. 2,000 ಎಷ್ಟು ವ್ಯಾಪ್ತಿಯಲ್ಲಿ? ಅದಂದ್ರೆ ನಾವು ಪರ್ಚೇಸಿಂಗ್ ಮತ್ತೆ ಸೇಲಿಂಗ್ ಹಾಗೆ ಮಾಡ್ತಿದ್ದೇವೆ. ಇಲ್ಲಿ ಜನಗಳಿಗೆ ಮಾರ್ಕೆಟಿಂಗ್ ಮಾಡ್ತಿದ್ದೇವೆ, ಮತ್ತೆ ಅಲ್ಲಿಗೆ ಹೋಗಿ ಸರ್ವಿಸ್ ನಾವು ಕೊಡ್ತಿದ್ದೇವೆ. ಹಾಗೆ ಜನಗಳಿಗೆ ಬೇಕಾದದ್ದು ಜೇನುತುಪ್ಪ ಅದು ಇದೆಲ್ಲ ಎಲ್ಲವನ್ನು ನಾವು ಕೊಡ್ತಿದ್ದೇವೆ. ಈಗ ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಹೆಚ್ಚು ಜೇನು ಕೊಡುವಂತಹ ಜೇನು ಅಂದ್ರೆ ಹೆಚ್ಚು ಪುಷ್ಪರಸ ಸಿಗುವಂತಹ ಮರಗಳು ಯಾವ್ಯಾವ ಮರಗಳಂದ್ರೆ ಅಂಟೋಳದ ಮರ, ಒಂದೊಂದು ಮತ್ತೆ ವರ್ಷ ಪೂರ್ತಿ ತೆಂಗಿನದ್ದು, ಮತ್ತೆ ಅಡಿಕೆದ್ದು, ಮತ್ತೆ ಈಗ ಈ ಸಲ ಮಾವಿನದ್ದು ಉಂಟು ಎಲ್ಲ ಕಡೆ, ಅದರದ್ದೆಲ್ಲ ಬರ್ತದೆ ನಮ್ಗೆ. ಈಗ ಜೇನಲ್ಲಿಯೂ ಕೂಡ ಅಂತ ವ್ಯತ್ಯಾಸ ಗೊತ್ತಾಗ್ತದೆ, ಇದು ಮಾವಿಂದು, ಇದು ರಬ್ಬರಿಂದು, ಇದು ಅಡಿಕೆದು, ತೆಂಗಿನ ಅಂತ? ಗೊತ್ತಾಗ್ತದೆ. ರಬ್ಬರ್ ಇದಾದ್ರೆ ವೈಟ್ ಆಗಿ ಬರ್ತದೆ. ಈ ಸಲ ಬರುವಂತದ್ದು ರಬ್ಬರ್ ಇದ್ದು ಜಾಸ್ತಿ. ಆಮೇಲೆ ಮಾವಿನದ್ದು ಗೇರಿದ್ದು ಅದರದೆಲ್ಲ ಗೊತ್ತಾಗ್ತದೆ, ಕಲರ್ ಚೇಂಜಸ್ ಬರ್ತದೆ. ಮತ್ತೆ ಲಾಸ್ಟ್ಗೆ ಫುಲ್ ಎಲ್ಲದ್ದು ಹೂವಿದ್ದು ಮತ್ತೆ ಕಾಯಿದು ಎಲ್ಲ ಕಲರ್ ಕೆಂಪಾಗಿ ಬರ್ತದೆ ಸ್ವಲ್ಪ. ಈಗ ನೀವು ಬೇರೆ ಬೇರೆ ಕೃಷಿ ಜಮೀನಿನಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟಿರ್ತೀರಿ, ನಿಮ್ಮ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಏನು, ಏನೇನು ಮಾಡ್ತೀರಿ, ಎಷ್ಟು ದಿವಸಕ್ಕೆ ಒಂದ್ಸರಿ ಭೇಟಿ ಕೊಡ್ತೀರಿ, ಏನು ನಿರ್ವಹಣೆ ಅಂದ್ರೆ? ನಿರ್ವಹಣೆ ಅಂದ್ರೆ ನಾನು ವಾರಕ್ಕೊಮ್ಮೆ ನೋಡ್ತಾ ಬರ್ತೇನೆ, ಒಂದು ಇಂಥದ ಟೈಮ್ ಮಾಡಿಕೊಂಡು ಬೆಳಿಗ್ಗೆ ಒಂದು 10 ಗಂಟೆಯಿಂದ ನಂತರ ಹೋಗಿ ಎಲ್ಲ ಪೆಟ್ಟಿಗೆಗಳನ್ನು, ಎಲ್ಲ ಪ್ರತಿಯೊಂದು ಪೆಟ್ಟಿಗೆಯನ್ನು ಕೂಡ ನೋಡಬೇಕಾಗ್ತದೆ. ಅಡಿಮನೆ ಅಳಗೆಯಲ್ಲಿ ಜೇನಿದ ಮೇಳ ಪ್ರತಿ ಸಲ ಓಪನ್ ಮಾಡ್ಬೇಕಾ? ಪ್ರತಿ ಸಲ ಹೋದಾಗ ಒಮ್ಮೆ ಓಪನ್ ಮಾಡ್ಬೇಕಾಗ್ತದೆ. ಅಡಿ ಅಳಗೆ ಸ್ವಲ್ಪ ಕ್ಲೀನ್ ಮಾಡ್ಬೇಕಾಗ್ತದೆ. ಅಲ್ಲಿ ಇರುವೆಗಳು ಇಲ್ಲದ್ರೆ ಮೇಣದ ಆಳೆ ಅಂತ ಚಿಟ್ಟೆಗಳು ಬರ್ತವೆ, ಮೇಣದ ಚಿಟ್ಟೆ, ಅದನ್ನು ತೆಗಿಬೇಕು ಇದ್ರೆ. ಇಲ್ಲದ್ರೆ ಇದು ಅಡಿ ಅಳಗೆಣ್ಣೆ ಚೇಂಜ್ ಮಾಡ್ಬೇಕು, ಇಲ್ಲದಿದ್ರೆ ಅದು ಪರಾರಿ ಆಗ್ತದೆ ಮೇಣದ ಆಳೆ ಇದು ಚಿಟ್ಟೆ ಬಂದ್ರೆ. ಅದಕ್ಕಾಗಿ ನಾವು ನೋಡ್ತಾ ಇರ್ಬೇಕಾಗ್ತದೆ. ಈಗ ಜೇನು ಪೆಟ್ಟಿಗೆಯನ್ನು ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಿ ಏನೇನು ಟೂಲ್ಸ್ಗಳು ಅಥವಾ ಸಾಧನಗಳು ಇರ್ತವೆ? ಜೇನು ಪೆಟ್ಟಿಗೆ ಪರೀಕ್ಷೆ ಮಾಡುವ ಸಮಯದಲ್ಲಿ ನಮಗೆ ಒಂದು ಚೂರಿ ಇದ್ರೆ ಸಾಕಾಗ್ತದೆ. ಒಂದು ಚೂರಿ ಅಂದ್ರೆ ನಮಗೆ ಅಭ್ಯಾಸ ಇದ್ದ ಕಾರಣ. ಇಲ್ಲಂತಾದ್ರೆ ಅದಕ್ಕೆ ಬ್ಲೌಸ್, ಮತ್ತೆ ಮುಖ ಬರದೆ ಗ್ಲೌಸ್ ಬರ್ತದೆ, ಮುಖ ಬರದೆ ಬರ್ತದೆ, ಹೊಗೆ ತಿತ್ತಿ ಅದೆಲ್ಲ ಬೇಕಾಗ್ತದೆ. ನಾವ್ ಯಾವ ಈಗ ಯೂಸ್ ಮಾಡುದಿಲ್ಲ, ಕಡಿಮೆ ತೆಗೆಯುವಾಗ ಬೇಕಾಗ್ತದೆ, ಅಷ್ಟು ಅಗತ್ಯ ಇದ್ರೆ ಮಾತ್ರ ಯೂಸ್ ಮಾಡ್ತಿದ್ದೇವೆ ಈಗ. ಅದಕ್ಕೆ ಮತ್ತೆ ಮಿಷಿನರಿಯಲ್ಲಿ ನಾವು ಜೇನುತುಪ್ಪ ತೆಗೆಯುವಂತದ್ದು, ಹಾಗೆ ತೆಗೆದು ನಮಗೆ ಎದಿ ಆಗಿ ಉಳಿತದೆ, ಮತ್ತೆ ಒಂದು 10 ದಿನದಲ್ಲಿ ವಾಪಸ್ ತೆಗಿಲಿಕ್ಕೆ ಆಗ್ತದೆ ಜೇನು. ನಾವು ಫುಲ್ ಕಟ್ ಮಾಡಿ ತೆಗೆದ್ರೆ ಅದಕ್ಕೆ ವಾಪಸ್ ಅದಕ್ಕೆ ತುಂಬಿಸ್ಲಿಕ್ಕೆ ಮೇಣ ಕಟ್ಟಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗ್ತದೆ. ನಾವು ಮಿಷಿನಲ್ಲಿ ತೆಗೆದ್ರೆ ಒಂದು 15 ದಿನಕ್ಕೊಮ್ಮೆ ತೆಗಿಲಿಕ್ಕೆ ಆಗ್ತದೆ. ಆಮೇಲೆ ಈಗ ಅಯ್ಯ ಮಳೆಗಾಲದಲ್ಲಿ ಪೂರಕ ಆಹಾರ ಅಂದ್ರೆ ನೀವು ಸಕ್ಕರೆ ಪಾಕವನ್ನು ಕೊಡುವಂತಹದ್ದು, ಇದೆಲ್ಲ ಹೇಗೆ? ಸಕ್ಕರೆ ಪಾಕ 1 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ನೀರ್ ಹಾಕಿ ಪಾಕ ಮಾಡಿ ಕೊಡ್ಬೇಕು 1 ಪೆಟ್ಟಿಗೆಗೆ. ಹಾಗೆಂದು ಎಷ್ಟು ಪೆಟ್ಟಿಗೆ ಉಂಟಂತ ನೋಡಿ ಒಮ್ಮೆಲೆ ಪಾಕ ಮಾಡಿ ಒಂದೇ ದಿನದಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಕೊಡುವಂತ ವಿಧಾನ ಹೇಗೆ? ಕೊಡುವಂತದ್ದು ಅದು ಒಂದು ಗೆರಟೆಯಲ್ಲಿ ಇಟ್ಟು ಮೇಲಿಂದ ಸೂಪರ್ ಒಂದು ಸೂಪರ್ ಇಡ್ಬೇಕು, ಅದರ ಗೆರಟೆ ಇಟ್ಟು ಅದಕ್ಕೆ ಒಯ್ದು ಅದಕ್ಕೆ 4 ಕಡ್ಡಿಗಳನ್ನು ಹಾಕಬೇಕು. ಇಲ್ಲಂತಾದ್ರೆ ಅಲ್ಲ ಜೇನುನೊಣಗಳು ಹೋಗಿ ಅಲ್ಲಿ ಮುಳುಗಿ ಸಾಯುವಂತ ಸ್ಥಿತಿ ಇರ್ತದೆ. ಅದಕ್ಕೆ ಕಡ್ಡಿಗಳನ್ನು ಹಾಕಿ ಅದು ಬೇಗ ಕುಡಿದು ಬರ್ತದೆ. ಒಂದು 5-6 ದಿನಕ್ಕೊಮ್ಮೆ ಸಕ್ಕರೆ ಕೊಡಬೇಕಾಗ್ತದೆ ಮಳೆಗಾಲದಲ್ಲಿ, ಮತ್ತೆ ಬೇಕಂತಿಲ್ಲ. ಈಗ ಮಳೆಗಾಲದಲ್ಲಿ ಆಹಾರದ ಕೊರತೆ ಆಗ್ತದೆ ಅಂತ ಗೊತ್ತಾಗ್ತದೆ ನೋಡಿದ್ರೆ? ನೋಡಿದ್ರೆ ಗೊತ್ತಾಗ್ತದೆ, ಅದು ನೊಣಗಳು ಸ್ವಲ್ಪ ವೀಕ್ ಆಗಿ ಕಾಣ್ತದೆ ಮುಚ್ಚಳ ತೆಗೆದು ನೋಡುವಾಗ. ಮಳೆಗಾಲದಲ್ಲಿ ಹೆಚ್ಚಾಗಿ ಕೊಡಲೇಬೇಕು, ಯಾವುದು ಸಿಗುದಿಲ್ಲ ಹೊರಗಡೆ, ಹೂವು ಇರುವುದಿಲ್ಲ, ಹಾಗೆ ಅದಕ್ಕೆ ಅಭಾವ ಬರ್ತದೆ. ಆಮೇಲೆ ಈಗ ನೈಸರ್ಗಿಕವಾಗಿ ಏನೇನು ಶತ್ರುಗಳೆಲ್ಲ ಬರ್ತವೆ ಮತ್ತು ಅವುಗಳ ನಿರ್ವಹಣೆ ಮಾಡುವಂತದ್ದೆಲ್ಲ ಹೇಗೆ? ನೈಸರ್ಗಿಕವಾಗಿ ಶತ್ರುಗಳಂದ್ರೆ ಕಣಜ ಧೂಳು ಹೆಚ್ಚಾಗಿ ಬರುವಂತದ್ದು, ಮತ್ತೆ ಇರುವೆಗೆಲ್ಲ ನಾವು ಇದು ನೀರಿನ ಇದು ಮಾಡಿ ಇಡ್ತೇವೆ, ಅದಕ್ಕೆ ಏನು ಬರುದಿಲ್ಲ. ಕಣಜ ಧೂಳಿ ಸ್ಟ್ಯಾಂಡ್ ಮೇಲೆ ಕಣಜ ಧೂಳಿದು ಮಾತ್ರ ಸ್ವಲ್ಪ ಸಮಸ್ಯೆ ಇದೆ. ಅದು ಬರದಾಗಿ ಅದಕ್ಕೆ ನಟ್ ಸಿಗ್ತದೆ ನಮ್ಮದು ನೈಲಾನ್ ಇದ್ದು, ಅದನ್ನ ಹಾಕ್ಬಹುದು. ಇಲ್ಲದ್ರೆ ಚೀಮುಳ್ಳ ಅಂತ ಬರ್ತದೆ, ಅದನ್ನ ಸ್ವಲ್ಪ ಇಟ್ಟು ನಿರ್ವಹಣೆ ಮಾಡಬಹುದು. ಇಲ್ಲದಂದ್ರೆ ಕಣಜದ ಹುಳು ನಮ್ಮ ಗೂಡು ನೋಡಿದ್ರೆ ಅದನ್ನು ಸುಟ್ಟಾಕಿದ್ರೆ ಒಳ್ಳೇದು. ಹತ್ತಿರದಲ್ಲಿ ಇದ್ರೆ ಅಂದ್ರೆ ಜೇನು ಪಟ್ಟಿಗೆ ಎಲ್ಲಿ ಇರ್ತದೆ ಅಲ್ಲಿ ಸಾಧಾರಣ ಹತ್ತಿರದಲ್ಲಿ ಇರ್ತದೆ ಜೇನು ಕಣಜದ ಹುಳುಗಳು, ಹಾಗೆ ಅದನ್ನು ನೋಡಿ ಅದನ್ನು ಸುಟ್ಟಾಕಿದ್ರೆ ಒಳ್ಳೇದು ನಮಗೆ. ಇವೆರಡು ಅಲ್ಲದೆ ಬೇರೆ ಏನೇನು ಸಮಸ್ಯೆಗಳು ಬರ್ತವೆ ಜೇನು ಕುಟುಂಬದಲ್ಲಿ? ಇವೆರಡು ಸಮಸ್ಯೆ ಅಲ್ಲದೆ ಮೇಣದ ಚಿಟ್ಟೆ ಅಂತ ಬರ್ತದೆ, ಪೆಟ್ಟಿಗೆ ಒಳಗೆ ಬರುದು. ಅದಕ್ಕೆ ಅಡಿಗೆ ಮನೆ ಅಳಗೆಯನ್ನು ಕ್ಲೀನ್ ಮಾಡಿ ಮತ್ತೆ ಮೇಣವನ್ನೆಲ್ಲ ನೋಡ್ತಾ ಇರಬೇಕು ಆಗ್ತದೆ, ಎದಿಗಳನ್ನು ತೆಗೆದು ಅದಕ್ಕೆ ಏನಾದ್ರೂ ಅಟ್ಯಾಕ್ ಆಗಿದೆ ಅಂತ ಮೇಣ ಚಿಟ್ಟೆ, ಅದನ್ನಲ್ಲಿ ನಿವಾರಣೆ ಮಾಡಿದ್ರೆ ಏನು ಸಮಸ್ಯೆ ಬರುದಿಲ್ಲ. ಈಗ ಕೃತಕವಾಗಿ ಜೇನು ಕುಟುಂಬವನ್ನು ಪಾಲು ಮಾಡುವುದೆಲ್ಲ ಮಾಡ್ತೀರಾ ನೀವು? ಅದು ಮಾಡ್ತಿದ್ದೇವೆ. ಹೇಳಿ ಹೇಗೆ ಅಂತ? ಅದು ಈಗ ನಮ್ಮ ಕೇರಳ ಪೆಟ್ಟಿಗೆ ಆದ್ರೆ 6 ಫ್ರೇಮ್ ಬರ್ತದೆ, ಅದರಲ್ಲಿ 3 ರಾಣಿಯನ್ನು ನೋಡ್ಬೇಕು ಫಸ್ಟ್ ಗೆ ಎದಿ ತೆಗೆದು, ಅದನ್ನು ನೋಡಿ ಇನ್ನೊಂದು ಪೆಟ್ಟಿಗೆ ರಾಣಿ ಸಿಕ್ಕಿಂತಾದ್ರೆ ಇನ್ನೊಂದು ಪೆಟ್ಟಿಗೆಗೆ ಇಟ್ಟು ಮತ್ತೆ ಕಡ್ಡಿ ಮೊಟ್ಟೆಗಳನ್ನು 2 ಫ್ರೇಮ್ ಇಟ್ಟು ಪಾಲು ಮಾಡಿದ್ರೆ ಆಯ್ತು, 1 ಕಿಲೋಮೀಟರ್ ದೂರದಲ್ಲಿ ಇಟ್ಟರೆ ಆಯ್ತು ಅಷ್ಟೇ. ಇದರಲ್ಲಿ ರಾಣಿ ಇಲ್ಲದಲ್ಲಿ ರಾಣಿ ಆಗ್ತದೆ, ರಾಣಿ ಮಾಡ್ತದೆ ಅದನ್ನು. ಈಗ ಗಂಡು ನೊಣಗಳ ಸಂಖ್ಯೆ ಜಾಸ್ತಿ ಆದ್ರೆ ಏನು ಸೂಚನೆ? ಅದು ಗಂಡು ನೊಣಗಳು ಜಾಸ್ತಿ ಆದ್ರೆ ಅದು ಪಾಲಾಗುವ ಸಮಸ್ಯೆ ಬಂದಿದೆ ಅಂತ, ಆಗ ನಾವು ಕೂಡಲೇ ಅದನ್ನು ಪಾಲು ಮಾಡ್ಬೇಕಾಗ್ತದೆ ಗಂಡು ನೊಣಗಳು ಜಾಸ್ತಿ ಆದ ಕೂಡಲೇ. ಈಗ ಜೇನು ಕುಟುಂಬಗಳು ಪರಾರಿ ಆಗ್ತವಲ್ಲ, ಇದು ಯಾವ ಕಾರಣಕ್ಕಾಗಿ ಮತ್ತು ನಿರ್ವಹಣೆ ಎಲ್ಲ ಹೇಗೆ? ಜೇನು ಕುಟುಂಬಗಳು ಪರಾರಿ ಆಗ್ಲಿಕ್ಕೆ ಅದೇ ಕಣಜದ ಹುಳುಗಳು ಸಮಸ್ಯೆ ಜಾಸ್ತಿ ಆದ್ರೆ ಪರಾರಿ ಆಗ್ತದೆ, ಮತ್ತೆ ಮೇಣದ ಚಿಟ್ಟೆ ಅದು ಬಂದ್ರೆ ಸಹ ಪರಾರಿ ಆಗ್ತದೆ, ಮತ್ತೆ ಆಹಾರದ ಅಭಾವ, ಆಹಾರ ಇಲ್ಲಂತಾದ್ರೆ ಅದಕ್ಕೆ ನಾವು ಕೊಡದಿದ್ರೆ ಸಕ್ಕರೆ ಪಾಕ ಎಲ್ಲ ಆಗ ಪರಾರಿ ಆಗ್ತದೆ. ಇದಕ್ಕೆ ನಾವು ಅದೇ ನಾವು ಆಹಾರ ಎಲ್ಲ ಕೊಡ್ತಾ ಇದ್ರೆ ಮತ್ತೆ ಕಣಜ ಹುಳುಗೆ ಅದಕ್ಕೆ ಸಮಸ್ಯೆ ಎಲ್ಲ ಪರಿಹಾರ ಮಾಡಿದ್ರೆ ಅದು ನಿಲ್ತದೆ. ಮತ್ತೆ ಇದು ಮೇಣದ ಚಿಟ್ಟೆ ಬರದಾಗಿ ಅಡಿಯೊಳಗೆಯನ್ನು ಚೇಂಜ್ ಮಾಡ್ತಾ ಇರಬೇಕು, ಕ್ಲೀನ್ ಮಾಡಿ. ಎರಡು ಇದ್ರೆ ಒಳ್ಳೇದು, ಮೇಣದ ಇದು ಅಡಿಯೊಳಗೆ ಒಂದನ್ನು ಕ್ಲೀನ್ ಮಾಡಿ ಅದನ್ನಿಟ್ಟು ಮತ್ತೊಂದು ಕ್ಲೀನ್ ಮಾಡಿ ಹಾಗೆ ಆ ತರ ಮಾಡಬಹುದು. ಆಮೇಲೆ ಜೇನನ್ನು ತೆಗೆಯುವಂತದ್ದು ಇದಕ್ಕೆ ಒಂದು ಪೂರ್ವ ಸಿದ್ಧತೆ ಮತ್ತು ಜೇನನ್ನು ಸಂಗ್ರಹಣೆ ಮಾಡಿ ಬಾಟ್ಲಿಂಗ್ ಮಾಡುವಂತದ್ದು, ಈ ಬಗ್ಗೆ? ಜೇನನ್ನು ತೆಗಿಲಿಕ್ಕೆ ಅದು ಮಿಷಿನ್ ಅಲ್ಲಿ ತೆಗಿತೇವೆ ನಾವು, ಅದನ್ನು ಮತ್ತೆ ಶುದ್ಧೀಕರಿಸಿ ಮತ್ತೆ ಇದು ಸ್ವಲ್ಪ ಬಿಸಿಲಿಗೆ ಇಡುದಿಲ್ಲ, ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡಿ ಒಂದು ಅಂಡೆಯಲ್ಲಿ ನೀರಿಟ್ಟು ಅದರ ಮೇಲೆ ಇನ್ನೊಂದು ಅಂಡೆ ಇಟ್ಟು ಅದಕ್ಕೆ ಜೇನನ್ನು ಇದು ಬಿಸಿ ಮಾಡಿ ಲೈಟ್ ಆಗಿ ಮತ್ತೆ ಅದು ಬಾಟ್ಲಿಂಗ್ ಮಾಡ್ತೇವೆ ನಾವು. ಈ ಬಿಸಿ ಮಾಡುವ ಅಗತ್ಯ ಏನು? ಅದು ಅಂದ್ರೆ ಸ್ವಲ್ಪ ಹುಳಿ ಟೈಪ್ ಬರ್ತದೆ, ಮತ್ತೆ ಮ್ಯಾನುಫ್ಯಾಕ್ಚರ್ ಇದಕ್ಕೆ ಬೇಕಾಗಿ ಮಾಡ್ತೇವೆ ಅದನ್ನು. ಈಗ ಗಾಜಿನ ಬಾಟ್ಲ್ ಅಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹೌದು, ಗಾಜಿನ ಬಾಟ್ಲ್ ಇದ್ರೆ ನಮ್ಮ ಪ್ಲಾಸ್ಟಿಕ್ ಬಾಟ್ಲಿಗಿಂತ ಅದರಲ್ಲಿ ಸ್ವಲ್ಪ ಇದು ಹುಳಿ ಅಂಶ ಬರ್ತದೆ. ಗಾಜಿನ ಬಾಟ್ಲಿ ಆದ್ರೆ ನಮಗೆ ಹಾಗೆ ಇರ್ತದೆ, ನಾವು ಹೇಗೆ ತೆಗಿತಿರ್ತೇವೆ ಹಾಗೆ ಇರ್ತದೆ ಅಂತ. ಆಮೇಲೆ ಜೇನಿನ ಮಾರಾಟ ಎಲ್ಲ ಹೇಗೆ? ಮಾರಾಟ ಎಲ್ಲ ನಾವು ಅಂಗಡಿಯಲ್ಲಿ ಇದು ಪರ್ಚೇಸಿಂಗ್ ಮಾಡುವಂತದ್ದು ಅವರಿಗೆ ಕೊಡಬಹುದು, ಮತ್ತೆ ಜೇನು ಸೊಸೈಟಿಗಳಿದ್ದೇವೆ ಅಲ್ಲಿಗೆ ಕೊಡಬಹುದು, ಆ ತರ ಎಲ್ಲ ಮಾಡಬಹುದು. ಈಗ ಸದ್ಯದ ಬೆಲೆ ಹೇಗಿದೆ? ಸದ್ಯದ ಬೆಲೆ ಕೆಜಿಗೆ 350 250 ಈ ತರ. ಸೊಸೈಟಿಯಲ್ಲಿ ಕೂಡ ಕೊಡ್ತಾರ? ಸೊಸೈಟಿಯಲ್ಲಿ 250ಕ್ಕೆ ಸೇಲ್ ಮಾಡ್ತಿದ್ದೇವೆ. ಈಗ ಕಾಡು ಜೇನಿಗೂ ಪೆಟ್ಟಿಗೆ ಜೇನಿಗೂ ಏನು ವ್ಯತ್ಯಾಸ? ಕಾಡು ಜೇನು ಸ್ವಲ್ಪ ಕಲರ್ ಅಲ್ಲಿ ಚೇಂಜಸ್ ಬರ್ತದೆ, ಊರಿನ ಜೇನು ಸಹ ಸ್ವಲ್ಪ ಚೇಂಜಸ್ ಬರ್ತದೆ. ಕಾಡಿದಂದ್ರೆ ಅದು ಎಲ್ಲ ಇದು